ಡಾ ನಾರಾಯಣಗೌಡ. ಹಾನಗಲ್, ಸಿಂದಗಿ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಬಹಿರಂಗ ಪ್ರಚಾರಕ್ಕೆ ಇಂದು ಸಂಜೆ ತೆರೆ. ನಾಳೆ ಬೆಂಗಳೂರಿನಲ್ಲಿ ದಕ್ಷಿಣ ರಾಜ್ಯಗಳ ಸಂಸ್ಕೃತಿ ಪ್ರವಾಸೋದ್ಯಮ ಸಚಿವರುಗಳ ಸಮಾವೇಶ, ಕೇಂದ್ರ ಸಚಿವರಾದ ಡಾ ಎಲ್ ಮುರುಗನ್, ಜಿ ಕಿಶನ್ ರೆಡ್ಡಿ ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ, ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೇಳುಗರೆಲ್ಲರಿಗೂ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಪರಿಸರಪ್ರಿಯ ಕೃಷಿಯಲ್ಲಿ ಕಾಫಿ ತೋಟ ಪೋಷಿಸುತ್ತಿರುವ ಸೋಮವಾರಪೇಟೆ ತಾಲೂಕು ಕಾನ್ಬೈಲು ಸಿಪಿ ತಿಮ್ಮಯ್ಯ ಅವರೊಡನೆ ಮಾತುಕತೆ. ಕೇಳುಗರೆ, ಅನೇಕ ಬೆಳೆಗಳಲ್ಲಿ ಪರಿಸರ ಪ್ರಿಯ ತತ್ವಗಳನ್ನು ಅನುಸರಿಸಲಿಕ್ಕೆ ಅವಕಾಶಗಳಿದ್ದಾವೆ. ಆದರೆ ಅತಿಯಾದ ಇಳುವರಿ ಬೇಕು, ಲಾಭ ಹೆಚ್ಚು ಸಿಗಬೇಕನ್ನೋ ಒಂದು ಆಲೋಚನೆಯಿಂದ ಎಷ್ಟೋ ಜನ ರಾಸಾಯನಿಕ ಗೊಬ್ಬರಗಳನ್ನು, ಔಷಧಿಗಳನ್ನು ಅಥವಾ ವಿಷಗಳನ್ನು ಬಳಕೆ ಮಾಡಿಕೊಳ್ಳೋದಿದೆ. ಕೊಡಗಿನಲ್ಲೂ ಕೆಲವೇ ಕೆಲವು ಜನ ಕಾಫಿ ಬೆಳೆಗಾರರು, ಕೃಷಿಕರು ಪರಿಸರ ಪ್ರಿಯ ತತ್ವದಲ್ಲಿ ಬೆಳೆಗಳನ್ನು ಪೋಷಣೆ ಮಾಡುತ್ತಿದ್ದಾರೆ. ಇವತ್ತು ಸಿಪಿ ತಿಮ್ಮಯ್ಯ ಅವರ ಕಾಫಿ ಕೃಷಿಯಲ್ಲಿನ ಪರಿಸರ ಪ್ರಿಯ ತತ್ವಗಳನ್ನು ಪರಿಚಯಿಸಿದ್ವಿ. ಕುಶಾಲ್ ನಗರದ ಬಳಿ ಇವರು ವಾಸವಾಗಿದ್ದಾರೆ. ಕಾನ್ಬೈಲ್ನಲ್ಲಿ ತೋಟ ಇದೆ, ಸಣ್ಣ ಹಿಡುವಳಿ, ಆದರೂ ಪರಿಸರ ಪ್ರಿಯ ಕೃಷಿ ಬಗ್ಗೆ ಒಲವು ಚೆನ್ನಾಗಿದೆ. ಏನು ಹೇಳ್ತಾರೆ ಆಲಿಸ್ಕೊಳ್ಳಿ. ತಿಮ್ಮಯ್ಯನವರೇ ನಮಸ್ಕಾರ. ತಾವು ಏನು ಓದಿದ್ದು? ಪಿ ಯು ಸಿ ಮಾಡಿದ ಮೇಲೆ ಆರೋಗ್ಯ ಇಲಾಖೆ ಸೇರ್ಕೊಂಡೆ ಸರ್. 36 ವರ್ಷ ಸರ್ವಿಸ್ ಮಾಡಿ ಮತ್ತೆ ಈಗ 12 ವರ್ಷ ಆಯ್ತು ರಿಟೈರ್ಮೆಂಟ್ ಆಗಿ. ರಿಟೈರ್ಮೆಂಟ್ ತಕ್ಷಣ ಸಾವಯವ ಕೃಷಿ ಬಗ್ಗೆ ಹೆಚ್ಚಿಗೆ ಗಮನ ಹರಿಸಿದೆ ಸರ್. ಆಹಾ, ಎಷ್ಟೋ ಜನ ದುಡ್ಡು ಬರಬೇಕು, ಸಾವಯವ ಕೃಷಿಯಲ್ಲಿ ಕಷ್ಟ ಆಗ್ತದೆ ಹಾಗೆ ಅನ್ನೋ ತರ ಮಾತಾಡೋದಿದೆ ಅಲ್ವಾ? ಕೆಲವರು ದುಡ್ಡಿಗಾಗಿ ದುಡಿತಾರೆ ಸರ್, ದುಡ್ಡು ಮತ್ತೆ ಅವ್ರ ದುಡಿಮೆ ಏನಾಗಿ ತಾತ್ಕಾಲಿಕ. ಆದ್ರೆ ನಾವು ಒಳ್ಳೆ ರೀತಿ ದುಡಿದ್ರೆ ಸರ್ ಅದು ಜೀವನ ಪರ್ಯಂತ ಸಿಕ್ಕುವಂತ ಕೆಲಸ ಸರ್. ಒಟ್ಟು ಎಷ್ಟು ಎಕರೆ ನಿಮ್ದು ಜಮೀನು ತೋಟ ಇದೆ? ಅದೇ 2.5 ಎಕರೆ ಸರ್, ಮತ್ತೆ 1 ಎಕರೆ ಗದ್ದೆ ಇದೆ. ಅದರಲ್ಲಿ ಒಂದು ಪಾಲಲ್ಲಿ ಸ್ವಲ್ಪ ರಸ್ತೆ ಒಂದು ಸ್ವಲ್ಪ ಹೋಯ್ತು, ಮತ್ತೆ ಇನ್ನೊಂದು ಸಲ ನಮ್ಮ ತಮ್ಮನಿಗೆ ಬಿಟ್ಕೊತಿದ್ದೀನಿ ಮಾಡ್ಲಿಕ್ಕೆ. 2.5 ಎಕರೆಯಲ್ಲಿ ಎಷ್ಟು ವರ್ಷಗಳಿಂದ ನೀವು ಕೃಷಿ ಮಾಡ್ಕೊಂತ ಬಂದಿದ್ರಿ? ಮೊದಲು ಅರಬಿಕೆ ಇತ್ತು ಸರ್, ಅದು ತುಂಬಾ ಕಾಂಡ ಕೊರಕ ಹುಳದಿಂದ ಕಾಟೆಯಿಂದ ಸ್ವಲ್ಪ ತೊಂದರೆ ಆಗಿ ಅದನ್ನ ತೆಗೆದ್ಬಿಟ್ಟು ಈಗ ರೋಬಸ್ಟ್ ಹಾಕಿದ್ವಿ ಸರ್. ರೋಬಸ್ಟ್ ಹಾಕಿದ್ರಿಂದ ನಾವು ಸಾವಯವನೇ ಶುರು ಮಾಡಿದ್ವಿ. ಈ ಸಾವಯವ ಕೃಷಿ ಅಥವಾ ಪರಿಸರ ಪ್ರಿಯ ಕೃಷಿ ಮಾಡ್ಬೇಕನ್ನೋ ಒಂದು ಆಲೋಚನೆ ಹೇಗ್ ಬಂತು ತಿಮ್ಮಯ್ಯನವ್ರೆ? ನಂದ್ರೆ ಸರ್, ನಾನು ಆರೋಗ್ಯಕ್ಕಿದ್ದರಿಂದ ಜನಗಳಿಗೆ ಆರೋಗ್ಯ ಬರಬೇಕಂದ್ರೆ ಸಾವಯವದ ಉತ್ಪನ್ನಗಳನ್ನ ಸೇವಿಸಿದ್ರೆ ಆರೋಗ್ಯ ಜಾಸ್ತಿ ಬರ್ತದೆ. ಬರೀ ನಾವು ಕೆಮಿಕಲ್ಸ್ ಕಾಯಿಲೆ ಬಂದಾಗ ತಗೊಳ್ಳುವಂತದ್ದು ಕೆಮಿಕಲ್ಸ್ ಸಂಬಂಧಪಟ್ಟಾಗ ಮಾತ್ರೆಗಳನ್ನು, ಅದರಿಂದ ಆಯುರ್ವೇದ ಔಷಧಿಗಳು ಮತ್ತೆ ಸಾವಯವ ಪದಾರ್ಥಗಳಂತ ತಗೊಂಡ್ರೆ ಆರೋಗ್ಯ ವೃದ್ಧಿ ಆಯ್ತು ಅಂತೇಳಿ ನಾನು ಮೊದಲು ಇಲಾಖೆಯಲ್ಲಿದ್ದಾಕೆ ಜನಗಳಿಗೆ ಹೇಳ್ತಾ ಬಂದೆ ಸರ್. ಹಾಗೆ ನಾವು ಜನರಿಗೆ ತೋರಿಸ್ಕೊಡ್ಬೇಕು ಅಂತ ಹೇಳಿ ಸಾವಯವ ಕೃಷಿಗೆ ಕೈ ಹಾಕಿದೆ ಸರ್. 2.5 ಎಕರೆಯಲ್ಲಿ ರೋಬಸ್ಟ್ ಕಾಳು ಮೆಣಸಿದೆ ಸರ್. ಸಾವಯವ ಮಾಡೋದ್ರಿಂದ ರೋಗ ಕಡಿಮೆ ಆಗಿದೆ ಸರ್. ನಮ್ಮಲ್ಲಿ ಪಕ್ಕದಲ್ಲೆಲ್ಲ ತುಂಬಾ ಕಾಳು ಮೆಣಸು ರೋಗ ಬಂದು ಹಾಳಾಗ್ಬಿಟ್ಟಿದೆ ಕೆಲವರಿಗೆಲ್ಲ. ಅವರಿಗೆ ನಾವು ಸಹಾಯ ಕೊಡ್ತಾ ಇದೀವಿ ನೋಡಿ, ಸಾವಯವ ಮಾಡಿದ್ರೆ ಮಾತ್ರ ಮೆಣಸು ಬಳ್ಳಿ ಉಳಿಸಲಿಕ್ಕೆ ಸಾಧ್ಯ, ಜೀವಾಮೃತ ಎಲ್ಲ ಮಾಡಬೇಕು. ಈಗ ಡಿಕಾಪೋಸ್ ಅಲ್ಲಿ ಹೊಸದಾಗಿ ಬಂದಿದೆ, ದನಗಳು ಕರುಗಳು ಇಲ್ದೋದ್ರೆ ಡಿಕಾಪೋಸ್ ಮುಖಾಂತರ ಜೀವಾಮೃತ ಮಾಡಬೇಕು. ಏನೇನು ಕೆಲಸ ಮಾಡ್ತೀರಿ ಹೇಳಿ? ಈಗ ಮಣ್ಣಿನ ಫಲವತ್ತತೆ ಚೆನ್ನಾಗಿರ್ಬೇಕು, ಮತ್ತೆ ಇಳುವರಿನೂ ತಕ್ಕಷ್ಟು ಸಿಗ್ಬೇಕಲ್ವಾ? ದನಕರುಗಳನ್ನ ಇಟ್ಕೊಂಡಿದ್ದೀರಾ ಅಥವಾ ಸಗಣಿ ಗೊಬ್ಬರ ಮತ್ತಿನ್ನ ಬೇರೆ ಗೊಬ್ಬರಗಳನ್ನ ಹೇಗೆ ಜೋಡಿಸಿ? ತೋಟದಲ್ಲಿ ಮೊದಲು ಅಲ್ಲೇ ಇದ್ದಿದ್ದು, ರಿಟೈರ್ಡ್ ಆದ್ಮೇಲೆ ಈ ಕಡೆ ಬಂದು ಮಕ್ಕಳಲ್ಲಿ ಬೆಂಗಳೂರಿಗೆ ಹೋಗ್ಬಿಟ್ರು. ನಾವು ಗಂಡ ಹೆಂಡತಿ ಇದ್ದಾದ್ರಿಂದ ಈ ಕಡೆ ಮಿಸ್ಸಸ್ ಆರೋಗ್ಯ ಸ್ವಲ್ಪ ಕಡಿಮೆ, ಇದರಿಂದ ಚೆನ್ನಾಗಿ ಅಂತೇಳಿ ಈ ಕಡೆ ಬಂದ್ಬಿಟ್ಟು. ಅದೇ ದನಕರುಗಳನ್ನ ಮಾಡಿಬಿಟ್ಟು ಆ ಕಡೆ ಬರ್ಬೇಕಾದ್ರೆ ಮೊದ್ಲು ಇಟ್ಕೊಂಡಿದ್ರಿ. ಈಗ ಪುನಃ ಸಾಕಲಿಗೆ ಇದು ಮಾಡ್ತಿದ್ದೀನಿ. ಈಗ ಚಿಕ್ಕಮಗ ಬೆಂಗಳೂರಲ್ಲಿ ಇದ್ದ ಅವನ ಕರ್ಬಿಟ್ಟು ಅಲ್ಲೇ ಒಂದು ಮನೆ ಮಾಡಿ ತೋಟದಲ್ಲಿ ದನಕರು ಸಾಕ್ಬೇಕಂತ ಪ್ಲಾನ್ ಆಗ್ತಾ ಇದೆ. ಎರಡೂವರೆ ಎಕರೆಯಲ್ಲಿ ಪೂರ್ಣ ರೋಬಸ್ಟ್ ಇದೆಯಲ್ವಾ? ಪೂರ್ಣ ರೋಬಸ್ಟ್. ಅರೇಬಿಕ ಸ್ವಲ್ಪನೇ ಇಲ್ವಾ? ಇದ್ರೆ ಕಷ್ಟ ಆಗ ಪುನಃ ಕಾಂಡ ಕೊಡ್ಕೊಳ್ಳೋದು ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ. ನಾವ್ ಈ ಕಡೆ ಆಗ್ಬಿಟ್ಟು ಕೆಲಸ ಜಾಸ್ತಿ ಅದಕ್ಕೆ. ಬೇರೆಯವ್ರ ತೋಟಕ್ಕೂ ನಿಮ್ ತೋಟಕ್ಕೂ ಏನ್ ಅನ್ಸುತ್ತೆ? ರಾಸಾಯನಿಕ ಗೊಬ್ಬರ ಹಾಕ್ತಲ್ಲೇ ಕಾಫಿ ಬೆಳೆಯೋದು, ಕಾಳು ಮೆಣಸು ಬೆಳೆಯೋದು, ಮತ್ತಿತರೆ ಬೆಳೆಗಳನ್ನ ಸಾಗುವಳಿ ಮಾಡೋದು. ಕಾಳು ಮೆಣಸು ಎಲ್ಲ ರೈತರದಲ್ಲಿ ತುಂಬಾ ಒಂದು ಐವತ್ತು ಭಾಗ ಹೋಗ್ತಾ ಇದೆ. ಐವತ್ತು ಪರ್ಸೆಂಟ್ ಯಾಕೆ? ಬಹಳಷ್ಟು ಕಡೆಗೆ ಎಲ್ಲ ಹೋಗ್ಬಿಟ್ಟಿದೆ. ಹೌದು, ನಮ್ಮ ಪಕ್ಕದಲ್ಲಿ 50% ಆಗಿದೆ, ಮತ್ತೆ ಹೊರಗಡೆ ಎಲ್ಲ ತುಂಬಾ ಹೋಗಿದೆ ಸರ್ ಕೆಲವರು. ಮತ್ತೆ ಬೇಸಿಗೆ ಟೈಮಲ್ಲಿ ನಮ್ದು ತೋಟ ಹಸುರಾಗಿ ಕಾಣ್ತಿರ್ತದೆ, ತೋಟ ಹಸುರಾಗಿಲ್ಲ ಹರಿಶಿನ ಕಲರ್ ಬಂದ್ಬಿಡ್ತದೆ. ಹಾಗೆ ಹಾಗೆ ಹಾಗಿದೆ. ಸಾವಯವದಿಂದ ಭೂಮಿ ತಂಪಾಗಿರ್ತದೆ. ಅದೇ ಮೊದಲು ಸಾವಯವದಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಕಾಣ್ರು, ಕೊನೆಗೆ ಅದು ಜಾಸ್ತಿ ಬರ್ತಾ ಇರ್ತದೆ. ಎಷ್ಟು ವರ್ಷದಿಂದ ನೀವು ರಾಸಾಯನಿಕ ಗೊಬ್ಬರಗಳನ್ನ ವಿಷಗಳನ್ನ ಬಳಸ್ತಾ ಇಲ್ಲ? ಯಾವ ಗೊಬ್ಬರವನ್ನು ಹಾಕೋದಿಲ್ವಾ? ನಾವು ಸಗಣಿ ಗೊಬ್ಬರ ಸಾವಯವೆಂದ್ರೆ ನವಭಾರತ್ ಫರ್ಟಿಲೈಸರ್ ಮುಖಾಂತರ ನಾನು ಕಂಪನಿ ಗೊಬ್ಬರ ಯೂಸ್ ಮಾಡಿಸಬೇಕು. ಯಾವುದೇ ಕಾಂಪ್ಲೆಕ್ಸ್ ಗೊಬ್ಬರ ಅಥವಾ ಯೂರಿಯಾ ಮುರಟ ಪೊಟ್ಯಾಶು ಇಲ್ಲ, ಯಾವ್ದಿಲ್ಲ, ಯಾವ್ದನ್ನು ಹಾಕೋದಿಲ್ಲ. ರಾಸಾಯನಿಕ ಹಾಕ್ಲೇಬಾರ್ದು ಅಂತ ಹಠ, ಬರೀ ಸಾವಯವನೇ ಮಾಡ್ಬೇಕಂತ. ಬೋರ್ಡ ದ್ರಾವಣವನ್ನು ಸಿಂಪರಣೆ ಮಾಡೋದಿಲ್ವಾ? ಇಲ್ಲ ಸರ್, ಇಲ್ಲ. ಈಗ ಸಾಮಾನ್ಯವಾಗಿ ಕಾಳು ಮೆಣಸಿಗೆ ಕೊಳೆ ರೋಗ ಬರದಂಗೆ ಬೋರ್ಡೋ ದ್ರಾವಣವನ್ನ ಎರಡಲ್ಲ ಮೂರ್ ಸಾರಿ ಸಿಂಪಡಣೆ ಮಾಡೋದಿದೆ. ಎಷ್ಟೋ ಜನ ಕಾಫಿ ಬೆಳೆಗಾರು ಮಾಡಕ್ ಹೋಗಿಲ್ಲ. ಆದ್ರೂ ಎಷ್ಟು ಬಳ್ಳಿಗಳಿದಾವೆ ಈಗ ಎರಡೂವರೆ ಎಕರೆಯಲ್ಲಿ? 200 ಬಳ್ಳಿ. 200 ಬಳ್ಳಿಗಳು ಈಗ ಚೆನ್ನಾಗಿ ಇಳುವರಿ ಕೊಡ್ತಾರದ? ಇನ್ನೂ ಬೆಳೆಸ್ತಾ ಇದೀರಾ? ಹೋದ ಕೆಲ ಕಡೆ ಇನ್ನು ಸುಮಾರು ಬಾಕಿ ಇದೆ. ಈ ಸರಿ ಒಂದು 50 ಬಳ್ಳಿ ಬಾಕಿ ಇತ್ತು, ಅದನ್ನ ನಡೆಸಿದೆ. ಮಗನ ಮೇಂಟೈನ್ಸ್ ಬಿಟ್ಟಿದೆ, ಅವನಿಗೆ ಸ್ವಲ್ಪ ಕಲೀಲಿ ಅಂತೇಳಿ. ಅವ್ನು ಬೆಂಗಳೂರಲ್ಲಿ ಇದ್ದಾರೆ, ಬೆಂಗಳೂರು ಸಾವಿರದ ಬೇಡ ಮನೆಯಲ್ಲಿ ತೋಟ ಮಾಡ್ಕೊಂಡಿದ್ರು ಅಂತೇಳಿ ಚಿಕ್ಕವನಿಗೆ. ಈಗ ಮನೆಯಲ್ಲಿ ಇದನ್ನ ಸರ್. ಅವ್ರ ಹೆಸರೇನು? ರಾಕೇಶ್ ಅಂತ. ರಾಕೇಶ್ ಏನ್ ಓದಿದಾರೆ? ರಾಕೇಶ್ ಬಿ ಎ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಏನ್ ಮಾಡ್ತಾ ಇದ್ರು? ನಮ್ಮ ದೊಡ್ಡ ಮಗ ಅಲ್ಲಿ ಬಿಸ್ನೆಸ್ ಮಾಡ್ಕೊಂಡು ಅವನ ಜೊತೆ ಹೆಲ್ಪ್ ಮಾಡ್ಕೊಂಡಿದ್ದಾರೆ. ಈಗ ಎರಡೂವರೆ ಎಕರೆಯಲ್ಲಿ ಜೀವನ ಮಾಡೋದು ಸಾಧ್ಯತೆ ಇದೆ ಅಂತ ಹೇಳ್ತೀರಾ, ಅಥವಾ ಒಳ್ಳೆ ಆಲೋಚನೆ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿ ಜೀವನ ಮಾಡಬಹುದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿರಾ, ಅಥವಾ ಕಷ್ಟ ಅಂತ ಹೇಳ್ತೀರಾ? ಹೌದು, ಒಳ್ಳೆ ಆಲೋಚನೆ ಮಾಡ್ಕೊಂಡ್ರೆ ಮಣ್ಣು ಹಾಳಾಗೋದಿಲ್ಲ, ತುಂಬಾ ವರ್ಷವರೆಗೆ ಇರ್ತದೆ. ಮುಂದಿನ ಪೀಳಿಗೆಗೂ ನಾವು ಭೂಮಿನ ಉಳಿಸಿಕೊಂಡು ಬರಬಹುದು. ಹಾಗೆ ಹಾಗೆ ಜೀವನಕ್ಕೆ ಅಷ್ಟೇ ಸರ್. ಪರಿಸರದಲ್ಲಿ ನಾವು ರಾಸಾಯನಿಕ ಮುಕ್ತವಾದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ಪರಿಸರ ಚೆನ್ನಾಗಿರ್ತದೆ. ಕಾಳುಮೆಣಸು ಎಷ್ಟು ಇಳುವರಿ ಸಿಗ್ತಾ ಇದೆ ತಮಗೆ? 4 ಕ್ವಿಂಟಲ್ ಬರ್ತಾ ಇದೆ ಸರ್. ಒಂದು ವರ್ಷ 4 ಕ್ವಿಂಟಲ್ ಅಂದ್ರೆ 2ನೇ ವರ್ಷ 3 ಕ್ವಿಂಟಲ್. ಪರವಾಗಿಲ್ಲ ಪರವಾಗಿಲ್ಲ. ಎಂತೆಂತ ಮರಗಳು ಇದಾವೆ ಕಾಳು ಮೆಣಸು ಬಳ್ಳಿಗಳನ್ನ ಹಬ್ಬಿಸ್ಲಿಕ್ಕೆ? ನೀವು ಯಾವ ರೀತಿಯ ಮರಗಳನ್ನು ಬೆಳೆಸಿದ್ರಿ? ಕಾಡು ಮರ ಇದೆ. ಮತ್ತೆ ಮೊದಲು ಸ್ವಲ್ಪ ಕಾಳು ಹಾಕಿದ್ವಿ. ಸಿಲ್ವರ್ ಇಲ್ವೇ ಅಲ್ವಾ? ಅದು ಹೆಚ್ಚಿಗೆ ಹಾಕ್ಲಿಲ್ಲ ಸರ್, ಹಾಕಿದ್ವಿ ಮೊದಲುಗಳಲ್ಲಿ ಹಾಕ್ಬಿಟ್ಟಿದ್ವಿ. ಹಾಗೆ ಸಿಲ್ವರ್ ಮರ ಮಧ್ಯದಲ್ಲಿ ಹಾಕಿದ್ರೆ ಅದೇ ಎಲೆಗಳು ಉದುರಿ ತೊಂದರೆ ಆಗ್ತದೆ ಅಂತ ಹೇಳಿ. ಕಾಡು ಮರ ಅಂತಂದ್ರೆ ಎಂತೆಂತ ಮರಗಳಿದಾವೆ? ಹಲಸಿನ ಮರ ಇದೆ, ಪರಂಜಿ ಮರ, ಮಾವಿನ ಮರ, ಈ ತರ ಕಾಡು ಮರಗಳು. ಅದಕ್ಕೆಲ್ಲದಕ್ಕೂ ಕಾಳು ಮೆಣಸು ಹಬ್ಬಿಸಿದಿರಿ? ತುಂಬಾ ಜನ ಕಳ್ಕೊಂಡ್ರಲ್ಲ, ಏನಂತ ಅಭಿಪ್ರಾಯ ನಿಮ್ದು? ಕಾಳು ಮೆಣಸು ಬಹಳ ಕಡೆಗೆ ಹೋಯ್ತು, ನಿಮ್ದು ಅಂತ ಪ್ರಮಾಣದಲ್ಲಿ ಹೋಗಿಲ್ಲ ಅಂತ ಅನ್ಸುತ್ತೆ, ಅಥವಾ ಸ್ವಲ್ಪ ಹೋಗಿದ್ರು ಉಳಿದಿದೆ ಅಂತ ಹೇಳ್ತೀರಾ? ಅಷ್ಟೇನು ಹೋಗ್ಲಿಲ್ಲ, ಸ್ವಲ್ಪ ಪ್ರಮಾಣ ಹೋಗಿರ್ತದೆ, ಅದಕ್ಕೆ ಇದು ಮಾಡಕ್ಕಾಗಲ್ಲ. ಈಗ ಹೋದ್ರೂ ಮುಂದೆ ಸಿಗ್ತದೆ ಸರ್, ಅದು ಮುಂದಿನ ಭವಿಷ್ಯದಲ್ಲಿ. ಆರ್ಗ್ಯಾನಿಕ್ ಈಗ ತುಂಬಾ ಬೇಡಿಕೆ ಇದೆ ಹೊರದೇಶದಲ್ಲೆಲ್ಲ. ಈಗ ಕಾಳು ಮೆಣಸು ನಿಮ್ಮಲ್ಲಿ ಬಳ್ಳಿ ಹಾಕಿ ಎಷ್ಟು ವರ್ಷಕ್ಕೆ ಇಳುವರಿ ಶುರುವಾಯ್ತು? ಬಳ್ಳಿ ಹಾಕಿದ್ರೆ 4 ವರ್ಷಕ್ಕೆಲ್ಲ, 3 ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ, 4 ವರ್ಷಕ್ಕೆ 5 ವರ್ಷಕ್ಕೆಲ್ಲ ಅರ್ಧ ಭಾಗ ಸಿಗ್ತದೆ, 18 ವರ್ಷಕ್ಕೆಲ್ಲ ಸುಮಾರು ಮುಕ್ಕಾಲು, 12 ವರ್ಷಕ್ಕೆ ತುಂಬಾ ಫುಲ್ ಮೊದಲು. 4-6 ವರ್ಷಗಳಿಂದ ಕಾಳು ಮೆಣಸಿನಲ್ಲಿ ಇಳುವರಿ ತಗೊಳ್ತಾ ಇದೀರಾ? 4 ವರ್ಷದಿಂದ 4 ಕ್ವಿಂಟಲ್ ಸರಿ. ಏನು ಪ್ರತ್ಯೇಕವಾಗಿ ನಮ್ದು ಆರ್ಗ್ಯಾನಿಕ್ ಅಥವಾ ನಮ್ದು ಸಾವಯವ ಜೈವಿಕ ಅಂತ ಅನ್ಕೊಂಡು ಮಾರಾಟ ಮಾಡ್ತೀರಾ, ಅಥವಾ ಹೇಗೆ ಮಾರಾಟದ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಅದೇ ಕುರ್ಗ ಅರಣ್ಯಕ್ಕೆ ಮುಖಾಂತರ ಮಾಡಿದ್ವಿ, ಆದ್ರೆ ಕೊರೋನಾ ಇದರಿಂದ ಮಾರ್ಕೆಟಿಂಗ್ ಸರಿಯಾಗಿ ಆಗ್ಲಿಲ್ಲ ಸರ್. ಅವರೆಲ್ಲ ಹೇಳ್ಕೊಟ್ಟಿವಿ ಈ ತರ ಮಾಡ್ಬೇಕು ಅಂತ ಹೇಳಿ. ಅಲ್ಲಿ ನಮ್ಮ ವಿರಾಜ್ ಪಟ್ಟಿ ಅವ್ರು ಎಕ್ಸ್ಪೋರ್ಟ್ ಮಾಡ್ತಿದ್ರು ವಿಷ್ಣು ಅಂತ, ಅವ್ರ ಈ ಸರಿ ಹಾಗೆ ಹೇಳಿದ್ರು ಮಾಡೋಣ ಅಂತ. ಅಷ್ಟೊತ್ತಿಗೆ ಕೊರೋನಾ ಇದೆ, ಇದರಿಂದ ನಿಂತ ಹೋಗ್ತದೆ ಸರ್. ಹೊರಗಡೆ ದೇಶಕ್ಕೂ ಕಳಿಸ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಹೌದು ಸರ್. ಆದ್ರೂ ಹೋದ ವರ್ಷದ್ದು ಆಚೆ ವರ್ಷದ್ದು ಎಲ್ಲ ಮಾರಾಟ ಆಯ್ತಾ? ಮಾರಾಟ ಆಯ್ತು ಸರ್, ಮಾಮೂಲು ಇದು ಕ್ರೈ ಕೇಮ ಕೊಟ್ಬಿಟ್ವಿ. ಆದ್ರೆ ಅದೇ ಲಾಸ್ ಆಗಲ್ಲ, ಮಾಮೂಲು ಕ್ರೈ ಸಿಕ್ಕೇ ಸಿಗ್ತದೆ. ಹೌದಲ್ವಾ? ಹೇಗಿದೆ ಕಾಳು, ಅದರ ತೂಕ ಮತ್ತೆ ಅದರ ಲಕ್ಷಣ? ಕಾಳು ಸ್ವಲ್ಪ ದಪ್ಪ ಬರ್ತದೆ ಸರ್, ರಾಸಾಯನಿಕ ಗೊಬ್ಬರಕ್ಕಿಂತ ಇದು ಸಾವಯವ ಗೊಬ್ಬರದಲ್ಲಿ ದಪ್ಪ ಕಾಳು ಬರ್ತದೆ. ತೂಕನು ಅಷ್ಟು ಚೆನ್ನಾಗಿ ಬರ್ತದೆ. ಸಗಣಿ ಗೊಬ್ಬರಕ್ಕಾಗಿ ಹಸುಗಳನ್ನ ಎಮ್ಮೆಗಳನ್ನ ಸಾಕೊಂಡಿಲ್ಲ, ಏನು ವ್ಯವಸ್ಥೆ ಮಾಡ್ಕೊಂತೀರಿ ಖರೀದಿ ಮಾಡೋದು? ಸಗಣಿ ಗೊಬ್ಬರನ ಹೊರಗಡೆಯಿಂದ ಕೊಂಡ್ಕೊತೀವಿ. ಓಹೋ, ಎರಡೂವರೆ ಎಕರೆಗೆ ಎಷ್ಟು ಹಾಕ್ತೀರಿ? ಒಂದು ಲಾರಿ ಎಷ್ಟು ಹಾಕ್ತೀವಿ ಸರ್. ಒಂದು ಲಾರಿ ಲೋಡು ಎಲ್ಲಿಂದ ತರಿಸ್ತೀರಿ? ಕುಶಾಲನಗರ ಏರಿಯಾದಲ್ಲಿ ಪಶು ಪಾಲನೆ ಮಾಡೋರು ತುಂಬಾ ಜನ. ಮುಂಗಡವಾಗಿ ಅವರಿಗೆ ಹೇಳ್ಬಿಡ್ತೀವಿ, ನಮಗೆ ನೆಕ್ಸ್ಟ್ ಆರು ತಿಂಗಳು ಮೊದಲೇ ಹೇಳ್ಬಿಡ್ತೀವಿ, ನಮಗೆ ನಿಮ್ದು ಗೊಬ್ಬರ ಬೇಕಂತ. ನಮಗಾಗಿ ಓಕೆ. ಕಾಫಿ ಎಷ್ಟು ಇಳುವರಿ ಸಿಗ್ತಾ ಇದೆ ರೋಬಸ್ಟ್ ಎರಡೂವರೆ ಎಕರೆಯಲ್ಲಿ? ವರ್ಷ ವರ್ಷ ಸರಾಸರಿ 40 ಚೀಲ ಸಿಗ್ತದೆ ಸರ್. ಪರವಾಗಿಲ್ಲ, 40 ಚೀಲ ಅಂದ್ರೆ ಏನ್ ಕಡಿಮೆ ಇಲ್ಲ. ಅದ್ರದ್ದು ಗುಣಮಟ್ಟ ಮತ್ತೆ ಲೀಟರ್ ವೇಟ್ ಅದ ಇದಂತ ಹೇಳ್ತಾರಲ್ಲ, ಏನಂತೀರಿ? ವೇಟ್ ಬರ್ತದೆ. ಅಥವಾ ಇದಕ್ಕಿಂತ ಸ್ವಲ್ಪ ಹೆಚ್ಚಿನ ಬರಬಹುದು ಅಲ್ವಾ? ಇದಕ್ಕಿಂತ ಸ್ವಲ್ಪ ದಪ್ಪ ಬರ್ತದೆ, ಚೆನ್ನಾಗಿರ್ತದೆ. ಮತ್ತೆ ಇನ್ನೊಂದು ಏನ್ ಸರ್ ಅಂದ್ರೆ, ನಾವು ಕೆಲಸದವರಿಗೆ ತೊಂದರೆ ಆಗ್ತದೆ, ಸ್ಪ್ರೇ ಮಾಡಿರ್ತೀವಿ, ಅದ್ರ ಧೂಳು ಕುಡಿಯೋದು ಅವರು ಇವರು. ನಮ್ಮ ತೋಟದಲ್ಲಿ ಅವರು ಖುಷಿ ಪಡ್ತಾರೆ, ಬಹಳ ಖುಷಿ ಆಗ್ತದೆ ಕೆಲಸ ಮಾಡ್ಲಿಕ್ಕೆ ಅಂತ ಹೇಳಿ. ಓಹೋ, ಕೆಲಸಗಾರರೆಲ್ಲ ಖುಷಿ ಪಡ್ತಾರೆ ಸರ್. ಯಾವುದೇ ಔಷಧಿ ಸಿಂಪರಣೆ ಇಲ್ಲ, ಯಾರಿಗೂ ತೊಂದರೆ ಇಲ್ಲ. ಮತ್ತೆ ಹಳ ಒಡೆದು ಅಲ್ಲೇ ಗಿಡಗಳ ಬುಡಕ್ಕೆ ಹಾಕೊಳ್ತೀರಾ, ಅಥವಾ ಅದನ್ನ ಪ್ರತ್ಯೇಕವಾಗಿ ಗೊಬ್ಬರ ಮಾಡ್ಕೊಳ್ಳಿಕ್ಕೆ ಬಳಸ್ಕೊಳ್ತೀರಾ? ಹೇಗೆ? ಇಲ್ಲ, ಬುಡಕ್ಕೆ ಹಾಕ್ತದೆ ಸರ್. ಈಗ ಕಾಂಪೋಸ್ಟ್ ತೊಟ್ಟಿನ ಮಾಡ್ಲಿಕ್ಕೆ ಈಗ ಮಾಡ್ತಾ ಇದೀವಿ. ಎರೆಹುಳು ಗೊಬ್ಬರವನ್ನು ಮಾಡ್ಕೊಳ್ಳಿಕ್ಕೆ ಆಲೋಚನೆ ಮಾಡ್ಕೊಂಡಿದ್ದೀರಾ? ಸಾಮಾನ್ಯವಾಗಿ ರೋಬಸ್ಟ ಕಾಫಿಗೆ ನೀರ್ ಕೊಡೋದಿದೆ ಹೂವಿನ ಮಳೆ? ಕೆರೆ ಮಾಡಿದೀನಿ ಸರ್, ಓತನ ಲೋತು ಅಡಿಯದ್ದು ಒಂದು ಕೆರೆ. ಓಹೋ, ಮಾಡಿ ನ್ಯಾಚುರಲ್ ಆಗಿದೆ. ಓ, ಸರಿನೇ. ಮಳೆ ನೀರು ಗೊಬ್ಬರ ತುಂಬಿಸ್ತೀವಿ ಸರ್. ಅದು ತೋಟಕ್ಕೆ ಎರಡು ಸೇರಿ ಮಾಡಿದಕ್ಕೆ ಸರಿ ಆಗ್ತದೆ ಸರ್. ಓ, ತೋಟದಲ್ಲಿ ಮತ್ತೆ ಕಿತ್ತಳೆ ಬಾಳೆ ಸಪೋಟ ಅವು ಇವ ಅಂತ ಅನ್ಕೊಂಡು ಮನೆ ಬಳಕೆಗೆ ಇದಾವ? ಮನೆ ಬಳಕೆ ಅಂದ್ರೆ ನಮ್ಮಲ್ಲಿ ಒಬ್ರು ಅಜ್ಜೆ ಇದ್ರು, ಅವರನ್ನ ಮನೆಯಲ್ಲಿ ಯಾರನ್ನ ವಾಸಕ್ಕೆ ಬಿಟ್ಟಿದ್ವಿ. ಅವ್ರು ಬಾಳೆ ಹಾಕಿದ್ರು, ಬಾಳೆ ಹಾಕಿ ಸ್ವಲ್ಪ ಫಸಲು ತಗೊಂಡ್ರು. ಈಗ ಮಧ್ಯದಲ್ಲಿ ಆನೆಗಳು ಬಂದು ಸ್ವಲ್ಪ ತೊಂದರೆ ಮಾಡಿದ್ರು ಸರ್. ಈ ಪೂರ್ಣ ತೆಗೆದ್ ಬಿಟ್ರೆ? ತೆಗ್ದಿಲ್ಲ ಸರ್, ಪೂರ್ಣ ತೆಗಿಕ್ಕಿಲ್ಲ, ಒಂದ್ ಸೈಡಲ್ಲಿ ಇದೆ, ನಮಗೆ ಖರ್ಚಿ ಬೇಕಾದ ಬಾಳೆ ಸಿಗುತ್ತೆ. ಸಿಗುತ್ತೆ. ಮತ್ತೆ ಕಿತ್ಲೇನು ಹಾಕೊಂಡಿದ್ರ? ಅಲ್ಲ ಹಾಕಿದ್ದೀವಿ ಸರ್, ಏನು ತಮ್ಮ ಸಿಕ್ಕಿದೆ ಗಿಡಗಳೆಲ್ಲ ಸ್ವಲ್ಪ ಹೋಗುತ್ತೆ. ಓ, ಹಾಗೆ ಹಾಕಲಿಕ್ಕೆ ಹಾಕ್ತಾ ಇದೀವಿ ಈಗ ಸಲ. ರಾಸಾಯನಿಕ ಮುಕ್ತವಾದ ಜನ ತೋಟ, ಅದರಿಂದ ಎಲ್ಲ ಹಣ್ಣುಗಳಿಗೆ ಹಾಕ್ಲಿಕ್ಕೆ ಮಾಡ್ತಾ ಇದೀವಿ ಸರ್. ಸಪೋಟ ಮತ್ತೆ ಬಟರ್ ಫ್ರೂಟ್ ಎಲ್ಲ ನಡ್ತಾ ಇದೀವಿ. ಅದೇ, ವರ್ಷ ವರ್ಷಕ್ಕೂ ನೋಡಿದ್ರೆ ಮಣ್ಣಿನ ಫಲವತ್ತತೆ ಮತ್ತೆ ಗಿಡಗಳ ಆರೋಗ್ಯ ಮತ್ತೆ ಇನ್ನು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಒಂಥರ ಖುಷಿ ಆಗುತ್ತಲ್ವಾ? ಖುಷಿ ಆಗ್ತದೆ, ತುಂಬಾ ಖುಷಿ ಆಗ್ತದೆ ನಮಗೆ ಮಾಡಿದೀವಿ ಅಂತೇಳಿ. ಅದೊಂದು ಖುಷಿ. ಮತ್ತೆ ಒತ್ತಡ ಅಂತ ಅನ್ಸೋದಿಲ್ಲ, ಏನಪ್ಪ ಯಾವ ಬಂತು, ಕೀಟ ಬಂತು, ಏನ್ ಔಷಧಿ ಹೊಡಿಬೇಕು, ಏನ್ ಮಾಡ್ಬೇಕು ಅನ್ನೋ ಇಲ್ಲ. ಮತ್ತೆ ಅವೆಲ್ಲ ಔಷಧಿ ತರಬೇಕು, ಸಿಂಪಡಣೆ ಮಾಡ್ಬೇಕು, ಯಾರಿಗೆ ಏನಾಗುತ್ತೆ ಗೊತ್ತಾಗಲ್ಲ. ರಾಸಾಯನಿಕ ವಿಷಮುಕ್ತ ಮಾಡ್ಬೇಕು ಅಂತೇಳಿ ಮೊದ್ಲಿಂದ ಜನಗಳಿಗೆ ನಾವು ಒತ್ತಿ ಹೇಳ್ತಾ ಇರ್ತಿದ್ವಿ, ಎಲ್ಲರಿಗೂ ಹೇಳ್ತಾ ಇರ್ತೀವಿ, ರೈತರಿಗೆಲ್ಲ ಅದೇ ಹೇಳ್ತಿರೋ ಸರ್. ನಾವು ಮೊದಲು ಸಾವಯವ ಕೃಷಿ ಸಂಘ ಅಂತೇಳಿ ನಮ್ಮ ಊರಲ್ಲಿ ಮಾಡಿದೀನಿ ಸರ್, ಅದ್ರಲ್ಲಿ ಅಧ್ಯಕ್ಷ ಮಾಡಿದ್ರು ನಮ್ದು. 25 ಜನ ಮಾಡಿ ವರ್ಷ ಒಂದು ಒಂದೊಂದು ಗ್ರಾಮದಲ್ಲಿ 50 ಎಕರೆ ಸಾವಯವ ಕೃಷಿ ಮಾಡ್ಬೇಕಂತೇಳಿ ಸರ್ಕಾರದ ಒಂದು ಇದಾಗಿದೆ. 3 ವರ್ಷ ಕಳೀತು ನಮ್ದು, ಸರ್ಟಿಫಿಕೇಟ್ ಕೊಡ್ತಾರೆ ಅದಕ್ಕೆ ಸಾವಯವ ಕೃಷಿ. ಮತ್ತೆ ತರಬೇತಿಗಳು ಪ್ರವಾಸಗಳು ಅದನ್ನೆಲ್ಲ ಮಾಡಿದಿರಿ ಅಲ್ವಾ? ಪ್ರವಾಸ ತರಬೇತಿ ಎಲ್ಲ ಇತ್ತು ಸರ್. ಮತ್ತೆ ವಿಜ್ಞಾನಿಗಳು ವೀರೇಂದ್ರ ಅವರು ಅವರೆಲ್ಲ ಬಂದು ರೈತರಿಗೆಲ್ಲ ಸಲಹೆ ನೀಡಿದ್ರು. ಇದೇ ರೀತಿಯಲ್ಲಿ ಎಷ್ಟು ಜನ ರಾಸಾಯನಿಕ ಬಿಟ್ಟು ನಿಮಗೆ ಪರಿಚಯ ಇರೋರು ಕಾಫಿ ಕೃಷಿ ಮತ್ತಿತರ ಬೆಳೆಗಳ ಒಂದು ಸಾಗುವಳಿಯಲ್ಲಿ ತೊಡಸ್ಕೊಂಡಿದ್ದಾರೆ? ನಮ್ಮ ಗ್ರಾಮದಲ್ಲಿ ಒಂದು 5 ಪ್ಯಾಂಟರ್ಸ್ ಇದ್ದಾರೆ, ಮತ್ತೆ ಪಕ್ಕದಲ್ಲಿ ಅಂದುಗೋಗ ಅಂತ ಇದೆ, ಅಲ್ಲಿ ಇದ್ದಾರೆ ಸರ್, ಒಂದು 10 ಜನ ಕೃಷಿಕರಿದ್ದಾರೆ. ಪರವಾಗಿಲ್ಲ, ಅವ್ರಿಗೆಲ್ಲ ಮನವರಿಕೆ ಆಗಿದೆ ಅಲ್ವಾ? ಹೌದು ಸರ್, ಮನವರಿಕೆ ಆಗಿದೆ. ರಾಸಾಯನಿಕ ಗೊಬ್ಬರಗಳು ಅಷ್ಟು ಒಳ್ಳೆವಲ್ಲ, ವಿಷಯಗಳು ಒಳ್ಳೆವಲ್ಲ. ನಿಜ ನಿಜ. ಕಾಫಿನ ಯಾವ ಬೆಲೆಗೆ ಮಾರಾಟ ಮಾಡಿದ್ರಿ? ಮತ್ತೆ ಒಟ್ಟಾರೆ ಕಾಫಿ ಕಾಳುಮೆಣಸಿಂದ ನೋಡಿದ್ರೆ ಖರ್ಚು ವೆಚ್ಚ ಉಳಿತಾಯ ಇದ್ರ ಬಗ್ಗೆ ಹೇಳಿ. ಅದೇ ಮಾಮೂಲು ರೇಟ್ಗೆ ಮೆಣಸು 400 ರೂಪಾಯಿ ಆಗಿ. ಮಾಮೂಲು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ್ರೆ ನಮಗೆ ಆದಾಯ ಬರ್ತದೆ, ಅದರಿಂದ ತೊಂದರೆ ಇಲ್ಲ. ಅದೊಂದು 50-60% ಅಷ್ಟು ಹತ್ತೆ ಆಗ್ತದೆ ನಮ್ದು, ಟ್ರಾನ್ಸ್ಪೋರ್ಟಿಂಗ್ ಅದು ಇದು ಅಂತ, ಕೆಲಸಗಾರರ ಕೂಲಿ. ಅದೇ ನಾವೇ ಸ್ವಲ್ಪ ನಿಂತು ಮಾಡೋದ್ರಿಂದ ಒಂದು 50% ಆಗ್ತದೆ. ಸಗಣಿ ಗೊಬ್ಬರ ಬೇರೆ ಗೊಬ್ಬರ ಆಳು ಕಾಳಿಂದ ಎಲ್ಲದೂ ಸೇರಿದ್ರು ಒಂದು 50-60% ಆಗುತ್ತೆ. ಇನ್ನ 30-40% ಆದ್ರೆ ಉಳಿದೆ ಉಳಿತೈತೆ. ನಿಜ. ನಿಮಗೆ ವಯಸ್ಸೆಷ್ಟು ತಿಮ್ಮಯ್ಯನವ್ರೆ? ಈಗಲೂ ಲವ್ ಲವ್ಕಿಂದ ಕೆಲಸ ಮಾಡ್ಕೊಂಡು ಹೋಗ್ತೀರಾ? ಹೇಗೆ ತೋಟಕ್ಕೆ ಹೋದ್ರೆ ನಾನು ಕೆಲಸ ಮಾಡದೆ ಬರಲ್ಲ ಸರ್. ಏನಾದ್ರು ಕೆಲಸ ಇದ್ರೆ ನಾನೇ ಕತ್ತಿ ತಗೊಂಡು ಗುದ್ದಲಿ ಸಂಗಡ, ಏನಕ್ಕೆ ಗುದ್ದಲಿ ಕೆಲಸ ಇದ್ರೆ ಗುದ್ದಲಿ ಕೆಲಸ ಮಾಡ್ತೀನಿ, ಕತ್ತಿ ಕ್ಲೀನ್ ಮಾಡುವಂತ ಕೆಲಸಗಳು ನಾನೇ ಮಾಡಬೇಕು. ನಿವೃತ್ತಿ ಆದಾಗ್ಲಂತೂ ಒಂಥರ ಇನ್ನೂ ಹುರುಪಿನಲ್ಲಿದ್ದರೇನೋ ಅಲ್ವಾ? ಹೌದು ಸರ್, ಕೃಷಿ ಮಾಡ್ಲಿಕ್ಕೆ ಬಹಳ ಹುರುಪು ಇತ್ತು ಆಗ. ಹೌದು, ಹೇಗೆ ನಾನು ರಿಟೈರ್ಡ್ ಆದ್ಮೇಲೆ ಹೇಗೆ ಬೇಸಿ ಹೊರಗಡೆಯಿಂದ ಯಾವ್ದು ಅಡಚಣೆ ಇಲ್ದಂಗೆ ಕೃಷಿ ಮಾಡ್ಬೇಕಂತ ಹೇಳಿ ಕೃಷಿಗೆ ತೊಡಸಿಕೊಂಡೆ. ಈಗ ಸಣ್ಣ ಮಗ ನಿಮ್ ಜೊತೆಗೆ ಸೇರ್ಕೊಂಡಿರೋದು ಇನ್ನೂ ಒಂದ್ ರೀತಿಯಲ್ಲಿ ಬಲ ಮತ್ತೆ ಆನಂದ. ಈಗ ಅವ್ನ ಮಗ ಬಂದ್ಮೇಲೆ ನನಗೆ ಇನ್ನೂ ಒಂಥರ ಬಲ ಬಂದಾಗೈತೆ. ಹೌದು ಹೌದು, ಅವನು ಕೃಷಿಗೆ ತೊಡ್ಕೊಂಡಿದ್ರಿಂದ. ರಾಸಾಯನಿಕ ಗೊಬ್ಬರಗಳು ವಿಷಗಳ ಸಿಂಪರಣೆ ಏನು ಇಲ್ದಲನೆ ಕೃಷಿ ಮಾಡಕ್ಕೆ ಕಷ್ಟ ಮಾಡೋದು ಅಷ್ಟು ಲಾಭದಾಯಕ ಅಲ್ಲ ಅಂತ ಅನ್ಕೊಂಡು ಮಾತಾಡೋದಿದೆ, ಮತ್ತೆ ಏನೇನೋ ಸಮಸ್ಯೆಗಳು ಬರೋದಿದೆ ಅಂತ ಹೇಳೋದಿದೆ, ನೀವೇನು ಹೇಳ್ತೀರಿ? ಅದು ಮೊದಲನೇ ಸ್ವಲ್ಪ ಟೈಮ್ ಅದು ನಾಲ್ಕೈದು ವರ್ಷಕ್ಕೆ ತೊಂದರೆ ಬರ್ತದೆ ಸರ್. ಅಷ್ಟು ಮುಕ್ತ ಮಾಡ್ಬೇಕಾದ್ರೆ ಅದ್ರದ್ದು ಅಂಶಗಳು ಇರ್ತಾರೆ, ರಾಸಾಯನಿಕ ಅಂಶ ಮತ್ತೆ ವಿಷ ಅಂಶ ಅಲ್ಲ, ಅದರಿಂದ ಅವ್ರು ಸ್ವಲ್ಪ ತೊಂದರೆ ಕೊಡ್ತಾ ಇರ್ತವೆ. ಮತ್ತೆ ಅಲ್ಲಿ ಒಂದು ಐದಾರು ವರ್ಷ ಕಳೆದ ತಕ್ಷಣ ಅದು ಆಟೋಮೆಟಿಕ್ ಆಗಿ ಕನ್ನಿಸ್ತಿಕೆ ಅದು ನ್ಯಾಚುರಲ್ ಆಗಿ ಬರ್ತಾ ಇರ್ತವೆ. ಮತ್ತೆ ಗಿಡಗಳು ಅದಕ್ಕೆ ಹೊಂದ್ಕೋಬೇಕು, ಗಿಡಗಳು ಹೊಂದ್ಕೊಂಡ್ರೆ ಸಲೀಸಾಗಿ ಮುಂದುವರೆದು ಬಿಡ್ತವೆ. ಬರೀ ಸಗಣಿ ಗೊಬ್ಬರನೇ ಹಾಕ್ತೀರ ಅದಕ್ಕೇನಾದ್ರೂ ಬೇರೆ ರೀತಿ ಜೀವಾಣು ಗೊಬ್ಬರಗಳನ್ನ ಅಥವಾ ಜೀವಾಮೃತ ತರ ಮಾಡಿ? ಕಂಪನಿದ ಜೀವಾಮೃತ ಸಿಗ್ತದೆ. ಆಗ ಮಗ ತರಿಸಿದ, ಅದು ಯಾವ್ದು ಕಂಪನಿದ ಗೊತ್ತಾಗ್ಲಿಲ್ಲ, ಅದನ್ನ ನೀರಿಗೆ ಮಿಶ್ರ ಮಾಡಿ ಜೀವಾಮೃತ. ಡಿಕಂಪೋಸರ್ ತರನ? ಅದಲ್ಲ, ಬೇರೆ ತರ. ನಮಗೆ ಪರಿಚಯದ ರೈತರು ಹೇಳಿದ್ರು ಈಗ ಕಂಪನಿಯಿಂದ ಜೀವಾಮೃತ ಮಾಡಿದ್ದಾರೆ, ಅದು ರೋಗ ತಡೆಗಟ್ಟಕ್ಕೆ ಒಳ್ಳೇದು ಮತ್ತೆ ಬೆಳವಣಿಗೆ ಒಳ್ಳೇದು ಅಂತ ಹೇಳಿ ಕೊಡ್ಸಿದ್ದಾರೆ. ಅದರಿಂದ ಅದನ್ನೇ ಮಾಡ್ತಾ ಇದ್ವಿ. ಈಗ ಡಿಕಂಪೋಸನ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದು ಅಷ್ಟೊತ್ತಿಗೆ ಇದು ಸಿಕ್ಕಿದ್ರಿಂದ ಅದೇ ಆಗ್ಲಿ ಅಂತ ಹೇಳಿ ಅದನ್ನೇ. ಸರಿನೇ ಸರಿನೇ. ತೋಟದಲ್ಲಿ ನೈಸರ್ಗಿಕವಾದ ಗಿಡ ಮರಗಳಿರೋದ್ರಿಂದ ಅಲ್ಲಿಯೇ ಸಾಕಷ್ಟು ಸಾವಯವ ಪದಾರ್ಥ ಸಿಗುತ್ತೆ, ಮತ್ತೆ ಹಾಲ್ವಾಣ ಗ್ಲೆರ್ಸಿಡಿ ಈ ತರದನ್ನ ಹಾಕೊಂಡಿದ್ದೀರಾ? ಹೌದು, ಅದು ಇತ್ತು ಎಲ್ಲ ಇದೆ ಸರ್. ಅದರಿಂದ ಅದು ಸೊಪ್ಪಿಂದ ಕಳೆ ಕೊಚ್ಚುವಾಗ ಅದ್ರ ಜೊತೆ ಸೊಪ್ಪನ್ನು ಕೊಚ್ಚರ ಮಾಡಿ ಹಾಕೋದ್ರಿಂದ ಅಲ್ಲಿ ಕಾಂಪೋಸ್ಟ್. ಕಳೆನಾಶಕ ಏನು ಬಳಕೆ ಮಾಡೋದಿಲ್ಲ ಅಲ್ವಾ? ಇದೆ ಸರ್ ಕಳೆನಾಶಕ. ಅದೇ, ಮತ್ ಕಳೆಗಳನ್ನೆಲ್ಲ ಹತ್ತೋಟಿ ಮಾಡಿಕೊಂಡು ಅದನ್ನ ಮರುಬಳಕೆ ಮಾಡ್ಕೊಳ್ತೀರಿ. ಒಟ್ಟಾರೆ ಎರಡೂವರೆ ಎಕರೆಯಲ್ಲಿ ನಷ್ಟ ಆಗದಲ್ಲನೆ ಪ್ರತಿ ವರ್ಷವೂ ಸುಧಾರಣೆ ಮಾಡ್ಕೊಂತ ಹೋಗ್ತಾ ಇದ್ರಿ. ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಂಡಿದ್ದೀರಾ? ಮಾಡಿಸಿದ್ರಿ ಸರ್, ಎರಡು ವರ್ಷ ಆಯ್ತು ಮಾಡಿ, ಈ ವರ್ಷ ಮಾಡಿಸ್ಬಿಟ್ಟು. ಏನು ಅದರ ಫಲಿತಾಂಶ ಮಣ್ಣಿಂದು? ರಾಸಾಯನಿಕ ಕಡಿಮೆ ಇದೆ ಅಂತ ಬಂದಿದೆ. ಮತ್ತೆ ರಸಸಾರ? ಅದು ಮತ್ತೆ ಕೆಲವು ಅಂಶಗಳನ್ನು ಸೇರಿಸಬೇಕಂತ ಕೊಟ್ಟಿದ್ರು ಅದು. ಹಾ, ಸಾಮಾನ್ಯವಾಗಿ ತಟಸ್ಥ ರಸಸಾರ ಇರುತ್ತೆ, ಆಮೇಲೆ ಎಷ್ಟೋ ಜನ ಸುಣ್ಣವನ್ನು ಬಳಕೆ ಮಾಡೋ ಅಗತ್ಯಲ್ಲ ಅಂತ ಹೇಳ್ತಾರೆ. ನೀವು ಸುಣ್ಣ ಹಾಕ್ತೀರಾ ಹಾಕಲ್ವಾ? ಸುಣ್ಣ ಹಾಕ್ತೀವಿ ಸರ್. ಸುಣ್ಣ ಹಾಕ್ತೀರಾ? ಒಂದ್ಸಾರಿ ಖಾತ್ರಿ ಮಾಡ್ಕೊಳ್ಳಿ, ತಜ್ಞರು ಹೇಳೋದೇನಂದ್ರೆ ಸಗಣಿ ಗೊಬ್ಬರ ಸಾವಯವ ಗೊಬ್ಬರ ಸಾವಯವ ಪದಾರ್ಥ ಮಣ್ಣಿಗೆ ಸೇರಿದಷ್ಟು ನೋಡ್ತಾ ನೋಡ್ತಾ ಸುಣ್ಣ ಬಿಟ್ಟು ಬಿಡ್ಬೋದು, ಅದೇನು ಅಗತ್ಯಲ್ಲ ಅಂತ ಹೇಳ್ತಾರೆ. ಸುಣ್ಣ ಮುಖ್ಯ ಸರ್, ಕೊಡಗಿನಲ್ಲಿ ಕ್ಯಾಲ್ಸಿಯಂ ಕಡಿಮೆ, ಎರಡು ವರ್ಷಕ್ಕೊಂದ್ಸರಿ ಸುಣ್ಣ ಹಾಕ್ಲೇಬೇಕು. ಹಾಗೆ ಅನಿವಾರ್ಯತೆ ಅಗತ್ಯತೆ ನೋಡ್ಕೊಂಡು ಬಳಕೆ ಮಾಡ್ಕೋಬೇಕು. ಹೌದು. ಈಗ ನಿಮ್ಮ ಮಗ ಕಾರ್ತಿಕ್ ನಿಮ್ ಜೊತೆಗೆ ಬಂದಿರೋದ್ರಿಂದ ಇನ್ನೂ ಒಂದ್ ರೀತಿಯಲ್ಲಿ ಆತ್ಮಸ್ಥೈರ್ಯ ಬಂದಿದೆ, ನಿಮಗೆ ಸಂತೋಷ ಅನ್ಸುತ್ತಲ್ವಾ? ಮಕ್ಕಳು ಈ ರೀತಿಯಲ್ಲಿ ಕೈ ಜೋಡಿಸ್ಬಿಟ್ರೆ ಹಿರಿಯರಾದ ನಿಮ್ಮಂತವ್ರಿಗೆಲ್ಲ ಆನಂದ. ನಿಜ, ರಾಸಾಯನಿಕ ಗೊಬ್ಬರಗಳನ್ನ ಇಲ್ದಲ್ಲನೆ ಎಷ್ಟೋ ಬೆಳೆಗಳನ್ನ ಬೆಳ್ಕೊಳ್ಬಹುದು, ಆದ್ರೆ ಅದು ಸಾಧ್ಯ ಇಲ್ಲ ಅಂತ ಅನ್ಕೊಂಡೆ ಎಷ್ಟೋ ಜನ ಏನೆಲ್ಲ ರಾಸಾಯನಿಕಗಳನ್ನ ಬಳಕೆ ಮಾಡಿಕೊಂಡು ಮಣ್ಣಿಗೆ ನೀರಿಗೆ ಪರಿಸರಕ್ಕೆ ಒಂದ್ ರೀತಿ ಕೆಟ್ಟ ಪರಿಸರವನ್ನ ಕೆಟ್ಟ ಪರಿಸ್ಥಿತಿಯನ್ನ ತಂದೊಡ್ತಾರೆ. ನಿಮ್ ತೋಟದಲ್ಲಿ ಈ ರೀತಿ ಜೈವಿಕ ಪದ್ಧತಿಯನ್ನ ಮಾಡ್ಕೊಂಡಿರೋದ್ರಿಂದ ಅನೇಕ ರೀತಿಯ ಪ್ರಾಣಿಗಳು ಪಕ್ಷಿಗಳು ಅಥವಾ ಉಪಯುಕ್ತ ಜೀವಿಗಳು ಅನೇಕ ಕಡೆ ಕಾಣಿಸ್ಬೋದು. ಎರೆಹುಳುಗಳು ಹೇಗಿದಾವೆ? ಎರೆಹುಳು ತುಂಬಾ ಆಗಿದೆ ಸರ್ ಈಗ. ಮತ್ತೆ ಪಶು ಪಕ್ಷಿಗಳು ಇರ್ತದೆ, ಮತ್ತೆ ಹುಣಸೆ ಮರ ಇದೆ, ಮಂಗಗಳೆಲ್ಲ ಬಂದು ಹುಣಸೆ ಹಣ್ಣು ತಿನ್ನೋದು ನೋಡ್ಲಿಕ್ಕೆಲ್ಲ ಖುಷಿ ಆಗ್ತದೆ. ನಮಗೆ ಸಿಕ್ತಿರ್ ಬರೋಲ್ಲ ಪ್ರಾಣಿಗಳು, ಪ್ರಾಣಿ ಪಕ್ಷಿ ತಿನ್ಲಿ ಅಂತ ಆಸೆ ಆಗ್ತದೆ ಕೆಲವರು. ಹಾಗೆ ಹಾಗೆ ಸೀಬೆ ಮರ ಇದೆ ತೋಟದಲ್ಲಿ, ಪಕ್ಷಿ ಕೊಟ್ಟು ಬಿಟ್ಟಿದ್ರು ಲೆಕ್ಕ ತಿನ್ಕೊಂಡು ಹೋಗ್ತಾ ಇರ್ತದೆ. ನಮಗೆ ಸಿಕ್ತಿರ್ ಬರೋಲ್ಲ ಪಕ್ಷಿಗಳು ಚೆನ್ನಾಗಿದ್ರೆ ಸಾಕಂತ. ಹಾಗೆ ಯಾಕಂತೀರಿ, ಪಕ್ಷಿಗಳು ಯಾಕೆ ಚೆನ್ನಾಗಿರ್ಬೇಕಂತ ಹೇಳ್ತೀರಿ? ಅವು ಹುಳ ಪುಟ್ಟಿಗಳು ತಿಂತವೆ, ಮತ್ತೆ ಹಾಗೆ ನೋಡ್ಲಿಕ್ಕೆ ಖುಷಿ ಆಗ್ತದೆ. ಪಕ್ಷಿಗಳ ನೋಡಿದಾಗ ನಮಗೆ ಮನಸ್ಸಿಗೊಂದು ಉಲ್ಲಾಸ. ತಾವ್ ಹೇಳ್ದಂಗೆ ಅನೇಕ ರೀತಿಯ ಸಣ್ಣ ಸಣ್ಣ ಕೀಟಗಳಲ್ದಲ್ಲಿನ ದೊಡ್ಡ ದೊಡ್ಡ ಕೀಟಗಳನ್ನು ಪಕ್ಷಿಗಳು ತಿಂದು ಹಾಕ್ಬಿಡ್ತವೆ, ಅವುಗಳನ್ನ ಆಹಾರವಾಗಿ ಬಳಕೆ ಮಾಡ್ಕೊಳ್ತವೆ. ತೋಟಕ್ಕೆ ಹೋದ್ರೆ ಅಲ್ಲಿರುವ ಪಕ್ಷಿಗಳು ಅಥವಾ ಇತರೆ ಜೀವಿಗಳನ್ನ ನೋಡಿದ್ರೆ ಆನಂದ. ಜೇಡನ್ನು ಸಾಕಷ್ಟು ಇರಬೇಕು, ಆಮೇಲೆ ಎರೆಹುಳುಗಳು ಎಲ್ಲೆಡೆ ಕಾಣಿಸ್ತಾ ಇರಬೇಕು, ಮತ್ತಿನ್ನು ಬೇರೆ ಬೇರೆ ಜೀವಿಗಳು ನಿಮಗೆ ಗೋಚರಿಸ್ತಾ ಇರ್ತವಲ್ವಾ? ಪ್ರತಿಯೊಬ್ರು ಏನ್ ಗೊತ್ತಾವ್ರು ಎಲ್ಲ ಬೆಳಿಬಹುದು ಮಾಡಬಹುದು ಅಂತ ಹೇಳಿ ಹೇಳಿದ್ದಾರೆ, ಆದ್ರೆ ಭೂಮಿ ತಾಯಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವ್ರು ಸ್ವಲ್ಪ ಇದು ಮಾಡ್ಬೇಕು. ನಿಜ ನಿಜ ನಿಜ, ನಾವ್ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ತಪ್ಪೇನಿಲ್ಲ ಅಲ್ವಾ? ಹೌದು ಸರ್, ಒಳ್ಳೆ ಕೆಲಸದಿಂದ ಒಳ್ಳೇದಾಗಿ ಆಯ್ತು. ಈಗ 72 ವರ್ಷ ಆಯ್ತಲ್ಲ, ನಾನು ಇದನ್ನ ಎಲ್ಲ ಪರೀಕ್ಷೆ ಮಾಡಿದ್ದೀನಿ, ಯಾವ ತರ ಮನುಷ್ಯ ಬದುಕಿದ್ರೆ ಏನಾಗ್ತದೆ ಅಂತ ಹೇಳಿ ಬದುಕಿನ ಬಗ್ಗೆ ತುಂಬಾ ತಿಳ್ಕೊಂಡಿದೆ ಸರ್. ಒಳ್ಳೇದು ಮಾಡಿದವನಿಗೆ ಒಳ್ಳೇದಾಗಿ ಆಗ್ತದೆ, ನಿಜ ಕೆಟ್ಟದ್ದು ಮಾಡಿದವನಿಗೆ ಕೆಟ್ಟದಾಗಿ ಆಯ್ತದೆ. ಭೂಮಿ ವಿಚಾರನ ಅಷ್ಟೇ, ಭೂಮಿಗೆ ಕೆಟ್ಟದ್ದು ಬೇಡವಾದ ಹಾಕಿದಷ್ಟು ಭೂಮಿಯಿಂದ ಒಳ್ಳೇದು ಆಗಲ್ಲ. ಭೂಮಿ ಭೂಮಿಯಿಂದ ಕಾಪಾಡಿಕೊಳ್ಳಕ್ಕೆ ಪ್ರತಿಯೊಬ್ಬರು ಶ್ರಮ ಪಡಬೇಕು. ನಿಮ್ಮ ಆರೋಗ್ಯ ಹೇಗಿದೆ ತಿಮ್ಮಯ್ಯನವರೇ? ಚೆನ್ನಾಗಿದೆ ಸರ್, ನಾನು ಬಿ ಪಿ ಶುಗರ್ ಏನಿಲ್ಲ, ಚೆನ್ನಾಗಿದ್ದೀನಿ. ಒಳ್ಳೆ ಚಿಂತನೆಯಿಂದ ಬದುಕನ್ನ ಸಾಗಿಸ್ಕಂತ ಹೋದ್ರೆ ಚೆನ್ನಾಗಿರುತ್ತೆ ಆರೋಗ್ಯ ಅಲ್ವಾ? ಹೌದೌದು, ಒಳ್ಳೆ ಚಿಂತನೆಯಿಂದ ಮನುಷ್ಯನಿಗೆ ಆರೋಗ್ಯ ಬರುತ್ತೆ. ನಿಜ, ಶ್ರಮಜೀವಿ ಆದವನಿಗೆ ಶುಭ ಚಿಂತನೆ ಇರ್ತದೆ ಸರ್. ಹಾ, ಒಳ್ಳೆ ವಿಚಾರ ನೋಡಿ, ಪ್ರತಿಯೊಬ್ಬರಿಗೆ ಒಳಿತನೆ ಬಯಸಬೇಕು ಮನುಷ್ಯ. ಹೌದು, ತಾವು ಹೇಳಿದಂಗೆ ಶ್ರಮ ಜೀವನೇ ಸುಖದ ಜೀವನ, ಮತ್ತೆ ಒಂಥರ ಶಾಂತಿಯ ಜೀವನ. ನೆರೆಕೆರೆ ಅವರು ಪರಿಸರ ಬಗ್ಗೆ ನಾವು ಹೆಚ್ಚಿಗೆ ಕಾಳಜಿ ವಹಿಸಿದಾಗ ಒಳ್ಳೇದು ಸಿಗ್ತದೆ. ಹೌದು, ಪ್ರತಿದಿನ ಕೆಲಸ ಮಾಡ್ತಾ ಇದ್ರೆ ಅದೇನು ಶ್ರಮ ಅಂತ ಅನ್ಸೋದಿಲ್ಲ. ಹೌದು, ಮತ್ತೆ ಕಾಳಜಿ ಪ್ರೀತಿ ಇದ್ರೆ ಅದೇನು ಹೊರೆ ಅಂತ ಅನ್ಸೋದಿಲ್ಲ. ಕಾಳಜಿಯಿಂದ ಮಾಡ್ತಾ ಇದ್ರೆ ಎಷ್ಟು ಕೆಲಸ ಮಾಡಿದ್ರು ನನಗೆ ಸುಸ್ತು ಕಾಣೋದಿಲ್ಲ, ಸೋಲು ಕಾಣೋದಿಲ್ಲ. ಮತ್ತೆ ನಮ್ಮ ಇತಿಮಿತಿಯಲ್ಲಿ ಜೀವನ ಮಾಡಿದ್ರೆ ತುಂಬಾ ದುಡ್ಡೇನ್ ಬೇಕಾಗಿಲ್ಲ ಎಷ್ಟೋ ಜನಗಳಿಗೆ. ಹೌದು ಸರ್, ಇತಿಮಿತಿ ಪ್ರತಿಯೊಬ್ಬ ಮನುಷ್ಯನ ನಮ್ಮಲ್ಲಿ ಈ ಸಮಾಜದಲ್ಲಿ ನೋಡ್ತಾ ಇದೆ. ಪ್ರತಿಯೊಬ್ಬರು ತಾಮಸಿಗ ತಿನ್ನೋದು ಮತ್ತೆ ಆಲ್ಕೋಹಾಲ್ ಸೇವನೆ ಮಾಡೋದು, ಅದಕ್ಕೆ ಇತಿಮಿತಿ ಇಲ್ಲ. ಮೊದಲ ಕಾಲದಲ್ಲಿ ಅದಕ್ಕೊಂದು ಲಿಮಿಟ್ ಇರ್ತಿತ್ತು, ಅದ್ರ ಲಿಮಿಟ್ ಪ್ರಕಾರ ಸೇವನೆ ಮಾಡ್ತಿದ್ರು, ತಿಂತಿದ್ರು ಆಹಾರವೆಲ್ಲ. ಈಗ ಅದಕ್ಕೆ ಯಾವ್ದಕ್ಕೆ ಇತಿಮಿತಿ ಇಲ್ಲದೆ ಜನ ಉಪಯೋಗಿಸ್ತಾ ಇದ್ದಾರೆ, ಅದರಿಂದ ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಖುಷಿ ಆಯ್ತು ತಿಮ್ಮಯ್ಯನವರೇ, ನಮ್ಮ ರೇಡಿಯೋ ಕೇಳುಗರು ತಾವು, ಮತ್ತೆ ಆಸಕ್ತಿಯಿಂದ ಕಾಳಜಿಯಿಂದ ಪರಿಸರ ಪ್ರಿಯ ತತ್ವದಲ್ಲಿ ತಾವು ತೊಡಸ್ಕೊಂಡಿದ್ರಿ, ಅದರ ಬೆಳವಣಿಗೆಯನ್ನ ಆಗುಹೋಗುಗಳನ್ನ ಗಮನಿಸ್ತಾ ಇದ್ರಿ, ರಾಸಾಯನಿಕಗಳನ್ನ ಬಳಸಲನೆ ಈ ಪರಿಸರ ಪ್ರಿಯ ತತ್ವಗಳನ್ನ ಬಿಡದಲನೆ ಸಾಗಿದಿರಿ, ಮಗನನ್ನು ಕೃಷಿಯಲ್ಲಿ ತೊಡಗಿಸಿಕೊಳ್ಳಿಕ್ಕೂ ಪ್ರೇರಣೆ ಕೊಟ್ಟಿದ್ದೀರಿ, ಸಂತೋಷವೇ. ಇದೊಂದು ರೀತಿಯಲ್ಲಿ ಸಾರ್ಥಕವಾದ ಕೆಲಸ. ಅದೇ ನಾನು ಯುವಕರಿಗೆ ಅದೇ ಹೇಳ್ತಿರ್ತೇನೆ ಸರ್, ದುಶ್ಚಟಗಳಿಂದ ದೂರ ಇರಿ, ವ್ಯವಸಾಯದಲ್ಲಿ ತೊಡಗಿಸಿಕೊಳ್ಳಿ, ಕೃಷಿಯಿಂದ ಖುಷಿ ಸಿಗ್ತದೆ ನಿಮಗೆ. ಹಾ, ಅದೇ ಆಯ್ತಾ, ಮತ್ತೆ ಹೀಗೆ ಗುರು ಹಿರಿಯರನ್ನು ತೋರಿಸಿ. ನಿಜ, ಸಂತೋಷ ಆಯ್ತು, ಒಳ್ಳೇದಾಗ್ಲಿ. ನಮಸ್ಕಾರ ತಿಮ್ಮಯ್ಯನವರೇ. ಕೇಳಿದ್ರೆ ಇದುವರೆಗೆ ಪರಿಸರ ಪ್ರಿಯ ತತ್ವಗಳನ್ನ ಪಾಲನೆ ಮಾಡಿಕೊಂಡು ಕಾಫಿ ತೋಟವನ್ನ ಪೋಷಣೆ ಮಾಡುತ್ತಿರುವ ಸೋಮಾರ್ಪೇಟೆ ತಾಲೂಕು ಕಾನ್ಬೈಲ್ನಲ್ಲಿ ತೋಟ ಮಾಡಿರುವ ಸಿಪಿ ತಿಮ್ಮಯ್ಯ ಅವರ ವಿಚಾರಗಳನ್ನ ಆಲಿಸಿಕೊಂಡ್ರಿ. ಕುಶಾಲ್ ನಗರದ ಬಳಿ ವಾಸ ಇದ್ದಾರೆ ತಿಮ್ಮಯ್ಯನವರು. ಅವರ ಸಂಖ್ಯೆ ಹೀಗಿದೆ, 9972 9692 9692 9692. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಈಗ ಕೇಳುವ ಕೃಷಿ ಮಾಹಿತಿ. ರೈತ ಬಂಧುವರೇ, ಕೇಳುಗರೆ, ಕೃಷಿಯಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಸ್ವತಃ ಜಮೀನಿನ ಮಾಲೀಕ ಮತ್ತು ಮನೆಯವರು ನಿಷ್ಠೆಯಿಂದ ಭಾಗಿಯಾದ್ರೆ ಬಹಳ ಒಳ್ಳೆಯದು. ನಿತ್ಯವೂ ಕಾಳಜಿಯಿಂದ ಶ್ರಮದಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋದಂತೆ ಏಳಿಗೆ ಅನ್ನೋದು ಉತ್ತಮವಾಗಿ ಕಾಣುತ್ತೆ. ನಿರಂತರವಾಗಿ ನಮ್ಮ ಜಮೀನುಗಳಿಂದ ನಿರೀಕ್ಷಿತ ಫಲ ಪಡಿಬೇಕಾದ್ರೆ ಮಣ್ಣಿನ ಫಲವತ್ತತೆ ಕೆಲಸಗಳು ತಪ್ಪದೆ ನೆರವೇರ್ತಾ ಇದ್ರೆ ಒಳ್ಳೆಯದೇ. ಒಬ್ಬ ವ್ಯಕ್ತಿ ಒಂದು ಕುಟುಂಬ ಸುಖವಾಗಿ ಬಾಳಲಿಕ್ಕೆ ಸುಲಭದ ದಾರಿಗಳಿದ್ದಾವೆ. ಕಮ್ಮಿ ಕಾಳಜಿಯಲ್ಲೂ ಫಲ ನೀಡೋ ಬೆಳೆಗಳು ನಿಮ್ಮಲ್ಲಿ ಇದ್ರೆ ಒಳ್ಳೆಯದೇ. ಏನಾಗಿದೆ ಅಂದ್ರೆ ನಮ್ಮಲ್ಲಿ ಬೆಳೆ ನೀತಿ ಇಲ್ಲ, ಬೆಲೆ ನೀತಿನೂ ಸಾಲದು. ಈ ಬಗ್ಗೆ ತುಂಬಾ ಜನ ಪ್ರಸ್ತಾಪ ಮಾಡೋದಿದೆ. ಈ ಒಂದು ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ರೈತರು ತಮ್ಮದೇ ಆದ ನೀತಿಯನ್ನ ಇಟ್ಟುಕೊಂಡ್ರೆ ಉತ್ತಮವೇ. ಅಂದ್ರೆ ನಮ್ಮ ಜಮೀನಿನಲ್ಲಿ ನಮಗೆ ಏನೇನು ಬೇಕು, ಎಷ್ಟು ಬೆಳಿಬೇಕು, ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಯಾವ ಬೆಳೆಗಳನ್ನ ಸಂಯೋಜನೆ ಮಾಡಿಕೊಳ್ಬೇಕು, ಯಾವ ಬೆಳೆಗಳತ್ತ ಹೆಚ್ಚು ಗಮನ ಕೊಡಬೇಕು, ಹೀಗೆ ಹತ್ತಾರು ಸಂಗತಿಗಳ ಬಗ್ಗೆ ಆಗಾಗ್ಗೆ ಆಲೋಚನೆ ಮಾಡಿಕೊಂಡು ಅನುಷ್ಠಾನ ಮಾಡ್ತಾ ಹೋದ್ರೆ ಉತ್ತಮವೇ. ಅತಿಯಾದ ರಾಸಾಯನಿಕ ಗೊಬ್ಬರಗಳನ್ನ, ವಿಷಗಳನ್ನ, ಹೆಚ್ಚು ನೀರನ್ನ ಬಳಸಿ ಬೆಳೆ ಮಾಡೋದು ಒಳ್ಳೆಯದಲ್ಲ. ಖರ್ಚನ್ನ ತಗ್ಗಿಸುವ, ಸಿಕ್ಕ ಇಳುವರಿಯಲ್ಲೂ ಆದಾಯ ಕಾಣುವ ಮಾರ್ಗಗಳತ್ತ ಸದಾ ಗಮನ ಹರಿಸೋದು ಉತ್ತಮವೇ. ರೈತ ಬಾಂಧವರೇ, ನಿಮ್ಮ ಪ್ರದೇಶಗಳಲ್ಲಿ ಉತ್ತಮವಾಗಿ ಬೆಳೆಯುವ ಮತ್ತು ಇಳುವರಿಯನ್ನು ನೀಡುವ ಬೆಳೆಗಳಿಗೆ ಆದ್ಯತೆ ಕೊಟ್ಕೊಳ್ಳಿ. ಬೆಲೆ ಬಂದಾಗ ಆಸಕ್ತಿ ತೋರಿಸ್ಬಿಟ್ಟು ಅತಿ ಬಂಡವಾಳ ಹಾಕಿ ನಂತರ ಇಳಿದ ಬೆಲೆಯಿಂದ ತತ್ತರಿಸೋದಕ್ಕಿಂತ ಕುಗ್ಗಿದ ಧಾರಣೆಯಲ್ಲೂ ಬೆಳೆಯನ್ನ ಕಡೆಗಣಿಸೋದನ್ನೇ ಕಾಪಾಡಿಕೊಂಡ್ರೆ ಬೆಲೆ ಏರಿದಾಗ ಅನುಕೂಲವಾಗ್ತದೆ. ಮಣ್ಣಿನ ಫಲವತ್ತತೆಯನ್ನ ಕಾಪಾಡಲಿಕ್ಕೆ ಸಗಣಿ ಗೊಬ್ಬರ, ಎರೆಹುಳು ಗೊಬ್ಬರ, ಕುರಿ ಗೊಬ್ಬರ, ಹಸಿರೆಲೆ ಗೊಬ್ಬರ ಇತ್ಯಾದಿಗಳನ್ನೆಲ್ಲ ನಿಮ್ಮಲ್ಲೇ ಉತ್ಪಾದಿಸಿಕೊಂಡಾಗ ಕೃಷಿಯಲ್ಲಿ ಹೆಚ್ಚು ಖರ್ಚುಗಳು ಕಾಣಲಿಕ್ಕಿಲ್ಲ. ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮಿತ ಖರ್ಚಿನಲ್ಲಿ ಬೇಸಾಯ ಮಾಡೋದು ಹಿತವಾದುದು. ಹಸುಗಳ ಸಾಕಾಣಿಕೆಯೂ ರೈತರಿಗೆ ಉಪಯುಕ್ತವಾದುದು. ನಿತ್ಯವೂ ಹೈನು ಪದಾರ್ಥಗಳನ್ನು ಬಳಕೆ ಮಾಡಿಕೊಳ್ಳಿಕ್ಕೆ, ಇತರರಿಗೆ ಕೊಡಲಿಕ್ಕೆ, ಹಾಗೆಯೇ ಜಮೀನಿಗೆ ಗೊಬ್ಬರ ಪೂರೈಸಲಿಕ್ಕೆ ದನಕರುಗಳಿಂದ ಅನುಕೂಲವಾಗ್ತದೆ. ಸಗಣಿ ಗಂಜಲದಿಂದ ಅನಿಲವನ್ನು ನೀಡುವ ಗೋಬರ್ ಅನಿಲ ಘಟಕವು ಪ್ರಯೋಜನಕಾರಿ. ದ್ರವರೂಪದಲ್ಲಿ ಗೊಬ್ಬರದ ಅಂಶಗಳನ್ನು ಪೂರೈಕೆ ಮಾಡಲಿಕ್ಕೂ ಇದು ಪೂರಕವಾಗ್ತದೆ. ಜೀವಸಾರ ಮಾಡಿಕೊಳ್ಳಿಕ್ಕೆ ಇಲ್ಲವೇ ಜೀವಾಮೃತವನ್ನು ತಯಾರಿಸಿಕೊಳ್ಳಿಕ್ಕೆ ನೆರವಾಗ್ತದೆ. ಎರೆಹುಳು ಗೊಬ್ಬರವನ್ನು ಉತ್ತಮವಾಗಿ ಉತ್ಪಾದನೆ ಮಾಡಿಕೊಳ್ಳಬಹುದು. ಹೀಗೆ ದನಕರುಗಳಿಂದ ಒಂದಲ್ಲ ನಾಲ್ಕಾರು ರೀತಿಯ ಪ್ರಯೋಜನಗಳನ್ನು ನಾವು ಕಾಣಬಹುದು. ನೋಡ್ತಾ ನೋಡ್ತಾನೇ ಹಸುಗಳ ಅಥವಾ ಜಾನುವಾರುಗಳ ಸಂಖ್ಯೆಯು ವೃದ್ಧಿಯಾಗ್ತದೆ. ನಿಮಗೆ ಹಸುಗಳನ್ನು ಸಾಕೋದು ಕಷ್ಟ ಆಯಿತು ಅಂತಂದರೆ ಎಮ್ಮೆಗಳನ್ನು ಸಾಕಬಹುದು. ಎಮ್ಮೆಗಳ ಸಾಕಾಣಿಕೆ ಉತ್ತಮವೇ ಅಂತ ಅನ್ಕೊಂಡು ಹೇಳೋದಿದೆ, ಸುಲಭ ಅನ್ಕೊಂಡು ಪ್ರಸ್ತಾಪ ಮಾಡೋದಿದೆ. ಇನ್ನು ಕೆಲವೊಬ್ರು 10-20 ಆಡುಗಳನ್ನ ಕುರಿಗಳನ್ನ ಸಾಕೊಳ್ಳೋದಿದೆ. ಈ ಮೂಲಕ ನಿಮ್ಮ ಜಮೀನಿನಲ್ಲಿರುವ ಕಳೆ, ಕಸ ಮತ್ತಿತರೆ ಸಸ್ಯಗಳ ಸದ್ಬಳಕೆ ಆಗ್ತದೆ, ಹಾಗೆ ಒಳ್ಳೆ ಗೊಬ್ಬರವು ಲಭಿಸುತ್ತೆ. ರೈತ ಬಾಂಧವರೇ, ಹಣದ ಗಳಿಕೆಗೆ ಯಾವಾಗಲೂ ಗಮನ ಕೊಡೋದಕ್ಕಿಂತ ನಿಮ್ಮ ಆಹಾರ ಆರೋಗ್ಯದ ಬಗ್ಗೆನೂ ಕಾಳಜಿ ಇರಲಿ. ಬೇರೆ ಬೇರೆ ಮೇವಿನ ಮೂಲಗಳನ್ನು ದನಕರುಗಳಿಗೆ ಕೊಡ್ತಾ ಹೋದರೆ ಅವು ಚೆನ್ನಾಗಿರ್ತವೆ, ನಿಮ್ಮ ಕಸುಬು ಸುಸ್ಥಿರವಾಗಿರ್ತದೆ, ಲಾಭದಾಯಕವಾಗಿರ್ತದೆ. ಒಟ್ಟಾರೆ ಹಸು ಸಾಕಾಣಿಕೆಯು ಲಾಭದಾಯಕವಾದ ಪ್ರಯೋಜನಕಾರಿಯಾದ ಕೆಲಸ ಅಂತ ಅನ್ಕಂಡನೇ ಹೇಳಬಹುದು. ರೈತ ಬಾಂಧವರೇ, ವಾತಾವರಣದ ವ್ಯತ್ಯಾಸಗಳು ಎಲ್ಲೆಡೆ ಇದ್ದಿದ್ದೆ. ನಿಸರ್ಗದ ಏರುಪೇರುಗಳನ್ನು ನಿಭಾಯಿಸಲಿಕ್ಕೆ ರೈತರು ವಿವಿಧ ಬೆಳೆಗಳನ್ನು ಸಾಗುವಳಿ ಮಾಡಿಕೊಂಡ್ರೆ ಉತ್ತಮವೇ. ಅಲ್ಪಾವಧಿ ಬೆಳೆಗಳು ಬಹುವಾರ್ಷಿಕ ಬೆಳೆಗಳ ಸಂಯೋಜನೆಯು ಹಿತವಾದುದು. ಬರದಲ್ಲೂ ಬದುಕುವ, ಅತಿ ಮಳೆಯನ್ನು ಸಹಿಸಿಕೊಳ್ಳುವ ಬೆಳೆಗಳು ಇದ್ರೆ ಉತ್ತಮವೇ. ಕಮ್ಮಿ ಕಾಳಜಿಯಲ್ಲೂ ಫಲ ನೀಡುವ ಬೆಳೆಗಳು ಇರಬೇಕು. ಹೀಗೆ ಕೃಷಿಯಲ್ಲಿ ನಿರಂತರವಾಗಿ ನಿಮ್ಮನ್ನ ಅರ್ಥಪೂರ್ಣವಾಗಿ ತೊಡಗಿಸಿಕೊಳ್ಳೋದ್ರ ಮೂಲಕ ನಿಮ್ಮ ಕಸಬನ್ನ ಗಟ್ಟಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಗಮನ ಹರಿಸ್ತಾ ಆ ವಿಚಾರದಲ್ಲಿ ನೀವು ಪ್ರಗತಿಯನ್ನ ಕಾಣ್ತಾ ಸುಖಿಗಳಾಗಿ ಇರುವ ನಿಟ್ಟಿನಲ್ಲಿ ಕಾಯಕ ಮಾಡ್ತಾ ಹೋದ್ರೆ ಅದು ನಿಮಗೂ ಕುಟುಂಬಕ್ಕೂ ದೇಶಕ್ಕೂ ಒಳಿತೆ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ಸ್ವಚ್ಛ ಜಲ 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. ದಸರಾ ಮತ್ತು ದೀಪಾವಳಿ ಹಬ್ಬದ ಅಂಗವಾಗಿ ವಿಶೇಷ ರಿಯಾಯಿತಿ. ಇಲ್ಲಿ ಎಲ್ಲಾ ತರಹದ ಸ್ಟೀಲ್ ಮತ್ತು ಮರದ ಪೀಠೋಪಕರಣಗಳು ಲಭ್ಯ. ಸುಪ್ರೀಂ ಪ್ರೀಮಿಯಂ ರೇಂಜ್ ಚೇರ್ಸ್, ಡ್ಯೂರೋಫ್ಲೆಕ್ಸ್, ರೆಸ್ಟೋಫ್ಲೆಕ್ಸ್ ಮ್ಯಾಟ್ರಸಸ್, ಕರ್ಟೆನ್ಸ್ ಅಂಡ್ ಫಿಟ್ಟಿಂಗ್ಸ್, ವಿವಿಧ ಅಳತೆಯ ಅಲ್ಮಿರಗಳು ಮತ್ತು ಕಪ್ ಬೋರ್ಡ್ಸ್. ಸಂಪರ್ಕಿಸಿ 9448422317. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ: ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಕಡೆಯಿಂದ 2022-23 ಸಾಲಿಗೆ 6,205.84 ಕೋಟಿ ರೂಪಾಯಿ ಸಾಮರ್ಥ್ಯದ ಆಧಾರಿತ ಸಾಲ ಯೋಜನೆಯ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವು ಬಿಡುಗಡೆ ಮಾಡಿದ್ದು. ಅವು ಮಡಿಕೇರಿ ಪೇಟೆನ ಲೀಡ್ ಬ್ಯಾಂಕ್ ಸಭಾಬಾಡಲಿ ಇಂದು ಸಾಮರ್ಥ್ಯ ಆಧಾರಿತ ಸಾಲ ಯೋಜನೆ ಬಿಡುಗಡೆ ಒಟ್ಟಿಗೆ ಬ್ಯಾಂಕ್ಗಳ ತ್ರೈಮಾಸಿಕ ಪ್ರಗತಿ ಸಭೆಯನ್ನು ನಡೆಸಿದ್ದು. ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಜಿಲ್ಲಾ ವ್ಯವಸ್ಥಾಪಕರಾದ ವಿ ರಮೇಶ್ ಬಾಬು ಮಾತಾಡಿ, ಕೃಷಿ, ಪಶುಪಾಲನೆ, ಮೀನುಗಾರಿಕೆ, ತೋಟಗಾರಿಕೆ, ಸಣ್ಣ ಕೈಗಾರಿಕೆ ಮತ್ತು ಉದ್ಯಮಕ್ಕೆ ಜಾಸ್ತಿ ಅವಕಾಶ ನೀಡಲಾದೆ ಕೃಷಿ ಮಾರುಕಟ್ಟೆ ಮೂಲಸೌಕರ್ಯಕ್ಕೆ ಒತ್ತು ನೀಡಲಾದೆ ಅಂತೇಳಿ ಹೇಳಿದು. ಪಿಸಿ ಕ್ಲಬ್ ಮತ್ತು ವೈಸಿ ಮೆನ್ಸ್ ಕ್ಲಬ್ ಇವರ ಕೂಡುಕುಟಲಿ ಜಿಲ್ಲಾ ಮಟ್ಟದ ಚದುರಂಗ ಪೈಪೋಟಿ ಪ್ರಾಥಮಿಕ, ಪ್ರೌಢ ಮತ್ತು ಮುಕ್ತ ವಿಭಾಗದಲ್ಲಿ ಬರುವ ತಿಂಗಳ 7:09 ಗೋಣಿಕೊಪ್ಪ ಹೈಸ್ಕೂಲ್ನಲ್ಲಿ ನಡೆದಿದೆ. 2021-22 ಸಾಲಿನ ಸಂಶೋಧನಾ ಅಧ್ಯಯನ ಫೆಲೋಶಿಪ್ ತಯಾರಿಕೆಗಾಗಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯಿಂದ ಅರ್ಹ ಸಂಶೋಧಕರಿಗೆ ಅರ್ಜಿನ ಕರೆದೊಳು. ಅರ್ಜಿ ಹಕ್ಕಿಗೆ ಬರುವ ತಿಂಗಳ 20 ಆಖಿರ ದಿನ ಆಗುಟ್ಟು. ಜಾಸ್ತಿ ಮಾಹಿತಿಗೆ ಕರ್ನಾಟಕ ಅರೆಭಾಷೆ ಅಕಾಡೆಮಿ ಕಚೇರಿನ ಸಂಪರ್ಕಿಸಕು. ಕೊಡಗು ಜಿಲ್ಲೆನ ನಗರ ಮತ್ತು ಪಟ್ಟಣ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಉದ್ದಿಮೆ ಪರವಾನಗಿ ಪಡೆಯಕ್ಕೆ ಮತ್ತು ನವೀಕರಿಸಿಕೆ ಬರುವ ತಿಂಗಳ 2-12 ವಿಶೇಷ ಅಭಿಯಾನ ನಡೆದಿದೆ ಅಂತೇಳಿ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರಾದ ಪಿ ಶ್ರೀನಿವಾಸ ಅವರು ತಿಳಿಸಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ರಾಷ್ಟ ಪ್ರಶಸ್ತಿ ಪಡೆದ ಕಾಡ ಬೆಳದಿಂಗಳು ಕನ್ನಡ ಚಲನಚಿತ್ರ ಪ್ರದರ್ಶನ ಇಂದು ಹಿಂಬಂತ್ ಭಾರತೀಯ ವಿದ್ಯಾಭವನ ಮಡಿಕೇರಿಯಲ್ಲಿ ನಡೆದಿತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಕಂಡ ಸರ್ಕಾರದ ನಿರ್ದೇಶನಂಗೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಪ್ರಬಂಧ, ಭಾಷಣ ಮತ್ತು ರಸಪ್ರಶ್ನೆ ಪೈಪೋಟಿ ಜಂಬರ್ ನಡೆದಿದೆ. ಆಸಕ್ತಿ ಇರುವ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕ ಭಾಗವಹಿಸಕು. ಪ್ರಬಂಧದ ವಿಷಯ ಕನ್ನಡ ಮತ್ತು ಕೊಡವ ಭಾಷಾ ಬಾಂಧವ್ಯ. ನಾಳೆ ಅಕಾಡೆಮಿ ಸಭಾಬಾಡಲಿ ಪ್ರೌಢಶಾಲಾ ಮಕ್ಕಳಿಗೆ ಭಾಷಣ ಪೈಪೋಟಿ ನಡೆದಿದೆ. ವಿಷಯ ಕರ್ನಾಟಕ ರಾಜ್ಯೋತ್ಸವದ ಮಹತ್ವ ಮತ್ತು ಪ್ರಸ್ತುತತೆ. ಹಂಗೆ 29 ರಸಪ್ರಶ್ನೆ ಪೈಪೋಟಿ ನಡೆದಿದೆ. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಇವರ ಕೂಡುಕುಟಲಿ ಸ್ವಾತಂತ್ರ್ಯ ಹೋರಾಟಗಾರ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯಗೌಡ ಇವರ ಹುತಾತ್ಮ ದಿನಾಚರಣೆ ಪ್ರಯುಕ್ತ 31 ಹೊತ್ತರೆ 9:00 ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪರ್ವತ್ತಲ್ಲಿರುವ ಗುಡ್ಡೆಮನೆ ಅಪ್ಪಯ್ಯಗೌಡರ ಸ್ಮಾರಕಕ್ಕೆ ಹೂ ಹಾಕಿ ಪುಷ್ಪನಮನ ಅರ್ಪಿಸುವ ಜಂಬರ ನಡೆದಿದೆ. ಮೂರ್ನಾಡು ಲಯನ್ಸ್ ಕ್ಲಬ್ ಮತ್ತು ಜಿಲ್ಲಾ ರಕ್ತನಿಧಿ ಕೇಂದ್ರದ ಕಡೆಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರನ ನಾಳೆ ಮೂರ್ನಾಡು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೊತ್ತಾರೆ 10:00 ಆಯೋಜನೆ ಮಾಡಲು. ಆಸಕ್ತಿ ಇರುವ ಸಾರ್ವಜನಿಕರು ಈ ಶಿಬಿರದಲ್ಲಿ ಭಾಗವಹಿಸಬೇಕು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖಾ ಸಚಿವರ ಆಶಯನಂಗೆ ಕನ್ನಡ ರಾಜ್ಯೋತ್ಸವದ ಕನ್ನಡಕ್ಕಾಗಿ ನಾವು ತಿಳುವ ಶೀರ್ಷಿಕೆಯಡಿಯಲ್ಲಿ ಅಭಿಯಾನವಾಗಿ ಆಚರಿಸಿಕೆ ಸರ್ಕಾರ ಉದ್ದೇಶಿಸಿದ್ದು. ಇದರ ಪ್ರಯುಕ್ತ ರಾಜ್ಯದ ಎಲ್ಲಾ ಕಡೆಗಳಲ್ಲಿ ಕನ್ನಡ ಶ್ರೇಷ್ಠತೆಯನ್ನು ಸಾರುವ ಕನ್ನಡ ಡಿಂಡಿಮ ಹಾಗೆ ಜೋಗದ ಸಿರಿ ಬೆಳಕಿನಲ್ಲಿ ಹಾಗೆ ಕನ್ನಡ ನಾಡಲ್ಲಿ ಹುಟ್ಟಬೇಕೆಳುವಂತಹ ನಾಡಗೀತನ ನಾಳೆ ಹೊತ್ತಾರೆ 11:00 ಒಂದೇ ಸಮಯದಲ್ಲಿ ಹಾಡುವ ಜಂಬರ್ ನಡೆದಿದೆ. ಇದನ್ನು ಗಾಂಧಿ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿಟ್ಟು ಆಸಕ್ತಿ ಇರುವ ಸಾರ್ವಜನಿಕರು ಹಾಗೆ ಮಕ್ಕ ಇದರಲ್ಲಿ ಭಾಗವಹಿಸಬೇಕು. ಕೊಡಗು ಜಿಲ್ಲೆಯಲ್ಲಿ ಇಂದು 36 ಹೊಸ COVID-19 ಪ್ರಕರಣ ಕಂಡುಬಂದಿದ್ದು ಮಡಿಕೇರಿ ತಾಲೂಕಲ್ಲಿ 24, ವಿರಾಜಪೇಟೆ ತಾಲೂಕಲ್ಲಿ 7, ಸೋಮರಪೇಟೆ ತಾಲೂಕಲ್ಲಿ 5. ಇಲ್ಲಿಯವರೆಗೂ ಜಿಲ್ಲೆಯಲ್ಲಾದ ಪ್ರಕರಣಗ 35,250, ಚಿಕಿತ್ಸೆನ ತಕ್ಕಂತ ಇರುವ 93, ಕಳೆದ 24 ಗಂಟೆಯಲ್ಲಿ ವಾಸಿಯಾದವು 15. ಜಿಲ್ಲೆಯಲ್ಲಿ ಇರುವ ಇಂದಿನ ಪಾಸಿಟಿವಿಟಿ ದರ 1.21% ಆಗುತ್ತೇಳಿ ಜಿಲ್ಲಾಧಿಕಾರಿಯವರು ತಿಳಿಸಲು. ಕೊಡಗು ಗೌಡ ಯುವ ವೇದಿಕೆನ ಕಡೆಯಿಂದ ಗೌಡ ಕುಟುಂಬಗಳ ಮಧ್ಯೆ ನಡೀತಾ ಇರುವ ಕುಟುಂಬ 2021 ಕ್ರಿಕೆಟ್ ಪಂದ್ಯಾಟ ಬರುವ ತಿಂಗಳ 4-12 ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದಿದೆ. ಈ ಹಿಂದೆ ಕೋವಿಡ್ ಲಾಕ್ಡೌನ್ ಕಾರಣದಿಂದ ಮುಂದೂಡಿದ್ದ ಪಂದ್ಯಾವಳಿಗೆ ಮತ್ತೆ ಚಾಲನೆ ನೀಡಲಾದೆ ಅದೇ ಪ್ರಕಾರ ಪಂದ್ಯಾವಳಿ ನಡೆದಿದೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಕಡೆಯಿಂದ 29 ಹೊತ್ತರೆ 10:00 ಮಧ್ಯಾಹ್ನ 2:00 ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಉದ್ಯೋಗ ಮೇಳ ನಡೆದಿದೆ. ಈ ಮೇಳಲ್ಲಿ ಐಸಿಸಿಎಸ್, ಬಿಪಿಒ ಲಿಮಿಟೆಡ್ ಮೈಸೂರು ಸೇರಿದಂತೆ ಇನ್ನಿತರ ಸಂಸ್ಥೆಗಳಲ್ಲಿ ಖಾಲಿರುವ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಂಡಿವೆ. ಅಭ್ಯರ್ಥಿಗ ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಯಾವುದೇ ಪದವಿ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗ ಈ ಉದ್ಯೋಗ ಮೇಳಲ್ಲಿ ಭಾಗವಹಿಸಬೇಕು. ಜಾಸ್ತಿ ಮಾಹಿತಿಗೆ ಜಿಲ್ಲಾ ಉದ್ಯೋಗಾಧಿಕಾರಿಯವರನ್ನು ಸಂಪರ್ಕಿಸಬೇಕು. ಕೊಡಗು ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಕಡೆಯಿಂದ ಗೋಣಿಕೊಪ್ಪದ ಕ್ಯಾಲ್ಸ್ ವಿದ್ಯಾಸಂಸ್ಥೆಯಲ್ಲಿ ಎಎಸ್ಎಫ್ ಸಾಹಿ ಅಥ್ಲೆಟಿಕ್ಸ್ ಮೈದಾನದಲ್ಲಿ ಬರುವ ತಿಂಗಳ 6-7 ಜಿಲ್ಲಾ ಮಟ್ಟದ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, 12, 14, 16 ಮತ್ತು 18 ವರ್ಷದ ಇರುವ ಹೈದ ಮತ್ತು ಗೂಡೆಗಳಿಗೆ ಆಯೋಜನೆ ಮಾಡಲು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕರೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರ ಕಚೇರಿನ ಸಂಪರ್ಕಿಸಬೇಕು. ಕೊಡಗು ಮಾಜಿ ಸೈನಿಕರ ಸಹಕಾರ ಸಂಘ ನಿಯಮಿತ ವಿರಾಜಪೇಟೆ ಕೊಡಗು ಜಿಲ್ಲೆ 2020-21 ಸಾಲಿನ ವರ್ಷದ ಮಹಾಸಭೆ 3:00 ಶ್ರೀ ಚೇಂದ್ರಿಮಾಡ ಕೆ ನಂಜಪ್ಪ ಅವರ ಅಧ್ಯಕ್ಷತೆಯಲ್ಲಿ ಅಮರ ಜವನ ಸ್ಮಾರಕದಲ್ಲಿ ನಡೆದಿದೆ. ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ಸಂಸದರಾದ ಪ್ರತಾಪ್ ಸಿಂಹ ಅವರ ಅಧ್ಯಕ್ಷತೆಯಲ್ಲಿ 29:00 ಜಿಲ್ಲಾ ಪಂಚಾಯಿತಿ ಸಭಾಬಾಡಲಿ ನಡೆದಿದೆ ತಿಳಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ಕಾರ್ಯದರ್ಶಿಯವರು ತಿಳಿಸಲು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. ಬ್ರೀತ್ ಲೈಕ್ ಅ ಲಯನ್, ಕ್ರೌಚ್ ಲೈಕ್ ಅ ಟೈಗರ್.

ಓದೇನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ರಾಷ್ಟೀಯ ಕೃಷಿ ಪಿಂಜ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಬಾರ್ಡ್ರ ಆದ ಮೇಲೆ 2022-23 ಸಾಲಕ್ಕೆ 6,205.84 ಕೋಟಿ ರೂಪಾಯಿ ಸಾಮರ್ಥ್ಯ ಆಧಾರಿತ ಸಾಲ ಯೋಜನೆಯನ್ನ ಜಿಲ್ಲಾಧಿಕಾರಿ ಡಾ ಸತೀಶ್ ಬಿಡುಗಡೆ ಮಾಡಿಚಿ. ಮಡಿಕೇರಿ ಲೀಡ್ ಬ್ಯಾಂಕ್ ಸಭಾಬಾಡೆಯಲ್ಲಿ ಜಿಲ್ಲಾಧಿಕಾರಿಯರ ಹಾಜರಿಯಲ್ಲಿ ಇಂದು ನಡೆದ ಸಭೆಗೆ ತಕ್ಕಪರಂದ ನಬಾರ್ಡ್ರ ವ್ಯವಸ್ಥಾಪಕಗಳ ರಮೇಶ್ ಬಾಬು 2022-23 ಸಾಲಕ್ಕೆ ಆದ್ಯತಾ ಕೋವಾನ ಕೃಷಿ ಚೆರು ಉದ್ಯಮ ಶಿಕ್ಷಣ ವಸತಿ ಕೂಡಣಿಕೆ ಬೋರೆ ಬೋರೆ ಕೋವನ ಸಾಮರ್ಥ್ಯ ಆಧಾರಿತ ಸಾಲ ಯೋಜನೆ ಅಡಿಕೊಂಡ ಬಂದಿತ್ತು. 2022-23 ಸಾಲಕ್ಕೆ ಆದ್ಯತಾ ಕೋವಾನ ಕೃಷಿ 2022-23 ಸಾಲಕ್ಕೆ ಆದ್ಯ 2022-23